ಒಟ್ಟು ಜನಸಂಖ್ಯೆ 278,400. ಇಲ್ಲಿ 1,03,550 ಮಹಿಳಾ ಮತ್ತು 1,12,477 ಪುರುಷ ಮತದಾರರಿದ್ದಾರೆ. ಒಟ್ಟು 216,027 ಮತದಾರರಿದ್ದಾರೆ. 4,762 ವಿಶೇಷ ಚೇತನರಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ವಿಸ್ ವೋಟರ್ಸ್ ಇಲ್ಲಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಪ್ರಭು ಚೌಹಾಣ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಕಾಂಗ್ರೆಸ್ನಿಂದ ಭೀಮಸೇನ್ ರಾವ್ ಶಿಂಧೆ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಜೈಸಿಂಗ್ ರಾಥೋಡ್ ಕಣದಲ್ಲಿದ್ದಾರೆ. 2013ರಲ್ಲಿ ಇಲ್ಲಿ ಶೇಕಡ 68.27% ಮತದಾನವಾಗಿತ್ತು. 2018ರಲ್ಲಿ ಶೇಕಡ 68.73% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಹಾಸನ FM ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿಕಟ್ಟೆ. ಓಹ್, ಏನಣ್ಣ ಈ ಪಾಟಿ ಖುಷಿ ಆಗಿದ್ಯಾ? ಏನ್ ಸಮಾಚಾರ? ಇಷ್ಟೊಂದು ಮಳೆ ಬರ್ತೈತೆ ಮತ್ತೆ ಖುಷಿ ಆಗಿಲ್ದ ನಿನ್ನೇನ್ ಹೇಳಕಾಯ್ತದ ಶಂಕರಣ್ಣ? ನೀನ್ ಒಳಗೆ ಚೆನ್ನಾಗಿ ಹೇಳ್ತೀಯಲ್ಲ. ಅಲ್ಲ, ನಾನು ಅದನ್ನೇ ಹೇಳೋಣ ಅಂತ ಅನ್ಕಂಡೆ. ನೋಡು, ನನ್ಗೆ ಪ್ರತಿ ಸಲವ ನಿನ್ನ ಮಾತು ಬಹಳ ಜಪ್ತಿ ಆಯ್ತದೆ. ತಾಳ್ಮೆ ಬೇಕು ತಾಳ್ಮೆ ಬೇಕು ಅಂತೀಯಲ್ಲ, ಆದ್ರೆ ಏನ್ ಮಾಡ್ತೀನಿ, ನನಗೆ ಸ್ವಲ್ಪ ದುಡುಕ್ ಸ್ವಭಾವ, ತಕ್ಷಣ ಕೆಲಸ ಆಗ್ಬಿಡ್ಬೇಕು. ನೋಡು, ನೀನು ಯುಗಾದಿ ಹಿಂದೆ ಮುಂದೆ ಬಂದ ಮಳೆಯಲ್ಲಿ ಒಂದ್ ಎರಡುಕ್ಕೆ ಉತ್ಕಂದೆ, ಆಗ ನಾನು ಹುಸಿ ಬೇಸರ ಮಾಡ್ಕೊಂಡಿದ್ನ. ಈಗ ನೋಡು, ಒಂದ್ ವಾರದಿಂದ ಬತ್ತೈತೆ ಬತ್ತೈತೆ, ಚೆನ್ನಾಗ್ ಒಳ್ಳೆ ಹದ ಆಯ್ತು. ಒಂದ್ ಎರಡ್ ಮೂರ್ ದಪ್ಪ ಬಂದ್ರು ಒಳ್ಳೆ ಹದ ಆಗೈತೆ ಅಣ್ಣ. ಹದಾಗೈತೆ, ನಿಂಗೆ ಉಳುಮೆನೂ ಆಯ್ತಲ್ಲ ಬಿಡು, ಇನ್ಯಾಕೆ ಯೋಚನೆ ಮಾಡ್ತೀನಿ? ಅಲ್ಲ, ಅದೇ ನೀನು ಕೈ ಜೋಡಿಸ ಹೊತ್ತಿಗೆ ಅನುಕೂಲ ಆಯ್ತು. ನಾನು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅನ್ಕೊಂಡು ನೆಚ್ಚ ಕೂತ್ಕೊಂಡಿದ್ದೆ, ನೀನು ಸಿ ಎತ್ತು ಹುಡ ಹೊತ್ತಿಗೆ ನೋಡು, ನಂಗೆ ಅನುಕೂಲ ಆಯ್ತು, ಚೆನ್ನಾಗ್ ಒಳ್ಳೆ ಮಣ್ಣೆಲ್ಲ ಈಗ ಹುಡುಡಿ ಆಗೈತೆ. ಈಗ ಅದಕ್ಕೆ ಉಸಿ ಈ ಯಾವ್ದಾದ್ರು ಒಂದು ಕಾಳಿನ ಬೆಳೆ ಹಾಕೋಣ ಸದ್ಯಕ್ಕೆ ಅಂತ ಅನ್ಕೊಂಡಿದೀನಿ. ಏನ್ ಮಾಡೋಣ ಅಂತೀಯ? ಇಲ್ಲ, ಹಾಕಬೇಕು. ಅದಕ್ಕಿಂತ ಮೊದಲು ನಿನ್ಗೊಂದು ಮಾತು ಹೇಳ್ಬಿಡ್ತೀನಿ. ಈಗ ಮನುಷ್ಯಂದ್ ಯಾವಾಗ್ಲೂ ಹೆಂಗೆ ಅಂತ ಅಂತ ಅಂದ್ರೆ, ಈಗ ಮಳೆ ಬಂದಿರ್ತದೆ, ಉಳುಮೆ ಮಾಡೋದು ಬಿಡೋದು ಅದು ಎರಡನೇದು. ಒಂದ್ ವೇಳೆ ನಾನು ಉತ್ಬಿಟ್ರು ನೋಡು, ನೀನು ನಿಮ್ದಾಗಿರಕ್ಕಾಗಲ್ಲ, ನೀನು ಉತ್ತರ ನಾನ್ ನಿಮ್ದಾಗಿರಕ್ಕಾಗಲ್ಲ. ಅದು ಮನ್ಸಂದ್ಲೇ ಗುಣ. ಶಂಕರಣ್ಣಗೆ ಉತ್ಬಿಟ್ಟವನ್ನ ನಾನ್ ಮಾತ್ರ ಉಳ್ಳಿಲ್ಲ, ಹಿಂಗಾಗ್ಬಿಡ್ತಲ್ಲ ಅಂತ ಅದೇನೋ ಒಂಥರ ತಲೆಯಲ್ಲಿ ಕೂತ್ಕೊಂಡಂಗ ಆಗ್ಬಿಡ್ತದೆ. ಅದು ನೀನ್ ಹೇಳ್ದಂಗೆ ಯಾಕೆ ಹಂಗ ಅನಿಸ್ತದೆ ಅಂತಂದ್ರೆ, ನನ್ ಮನ್ಸ್ ಹಂಗ ಇರಕಲ್ಲ, ಮನೆ ಒಳಗಡೆ ಇರ್ತಾರಲ್ಲ ಹೆಂಗಸ್ರು. ಅದು ಒಂದು ಇಲ್ಲ, ಅದು ನಿನ್ ತಪ್ಪು ಅಂತ ಅಲ್ಲ, ಅಥವಾ ನನ್ ತಪ್ಪು ಅಂತ ಅಲ್ಲ. ಈಗ ಪಕ್ಕದವ್ರ ಏನಾದ್ರು ಮಾಡಿದ್ರು ಅಂತ ಅಂದ್ರೆ ನಮ್ದಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೊಂಥರ ಈ ಅಲರ್ಟ್ನೆಸ್ ಅಂತಾರಲ್ಲಪ್ಪ, ನಮ್ದು ಮಾಡ್ಬೇಕು ಆಗ್ಬೇಕು ಅನ್ನಂತದ್ ಅಂತಂದ್ರೆ ಈಗ ಅದಾಗೈತೆ, ನಾನು ಉಳ್ಕತ್ತಲ್ಲ ಅನ್ನತ್ತರ, ಅದು ಮನುಷ್ಯನ ಸ್ವಭಾವತ ಬರೋದು. ಅದೇನು ಹೊಟ್ಟೆ ಕಿಚ್ಚು ಜಲಸು ಅಂತವು ಇಂತವು ಅಂತ ಅಲ್ಲ. ಅಂದ್ರೆ ಈಗ ಒಬ್ರು ಜಾಗ್ರತೆಯಿಂದ ಅವ್ರೆ ಎಚ್ಚರಿಕೆಯಿಂದ ಅವ್ರೆ ಅಂದ್ರೆ ನಾನು ಎಚ್ಚರಿಕೆ ಆಗ್ಬೇಕು, ನಾನು ಅವ್ರ ಜೊತೆಗೆ ಹೋಗ್ಬೇಕು, ಸರಿ ಸಮಾನವಾಗಿ ನಡಿಬೇಕು ಅನ್ನೋದು ಮನ್ಸಿಗೆ ಬಂದ್ಬಿಡ್ತದೆ. ಅದು ಬರಬಾರ್ದು ಅಂತ ಅಲ್ಲ ಶಂಕರಣ್ಣ, ಬರ್ಬೇಕು. ನನಗೆ ಅವಕಾಶ ಸಿಕ್ಕಾಗ ನಾನು ಉತ್ಕತ್ತೀನಿ, ನಿನಗೆ ಅವಕಾಶ ಸಿಕ್ಕಾಗ ನೀನು ಉತ್ಕತ್ತೀಯ, ಅದನ್ನೇ ತಲೆ ಕೆಡಿಸ್ಕೊಂಡು ನೋಡಿ ಶಂಕರಣ್ಣ ಉತ್ತ ನಾನು ಉಳ್ಳಿಲ್ಲ ಉಳ್ಳಿಲ್ಲ ಅಂತ ಅನ್ಕೊಂಡು ತಲೆ ಬಿಟ್ಕೊಂಡು ಅಂದಂದಿರ್ಬಿಟ್ಕೊಂಡು ಕೊರಗಿ ಕೊರಗಿ ಕೊರಗಿ ಮನಸ್ಸು ಒಂಥರ ಕೆಟ್ಟ ಕೆಟ್ಟ ಆಲೋಚನೆ ಭಾವನೆಗಳೆಲ್ಲ ಬರ್ತವೆ, ಅವೆಲ್ಲನೂ ಬೆಳೆಯಕ್ ಬಿಡಬಾರ್ದು. ಅಂದ್ರೆ ಇದು ಏನಾಯ್ತದೆ ಗೊತ್ತಾ, ಈಗ ನೀನ್ ಹೇಳ್ದಂಗೆ ಆಲೋಚನೆಗಳು ಬೇರೆ ತರ ಬರ್ತವೆ, ಆದ್ರೆ ತಕ್ಷಣಕ್ಕೆ ನೀನ್ ಹೇಳ್ದಂಗೆ ನನಗೆ ಪ್ರತಿ ಸಂದರ್ಭ ಅದ್ಯಾಕೆ ನೆನಪಾಯ್ತದೆ ಅಂತಂದ್ರೆ ತಾಳ್ಮೆ ಬೇಕು. ಈಗ ನೀನ್ ಹೇಳ್ದಂಗೆ ಟ್ರ್ಯಾಕ್ಟರ್ ಬೇಡ ಅಂತ ಹೇಳಿದ್ದೆ, ನಾನೀಗ ನೋಡ ಅಷ್ಟು ದಿನದಿಂದ ತಡ್ಕ ಬರೋ ಹೊತ್ತಿಗೆ ಈಗ ನೋಡೋ ನೀನ್ ಅತ್ಲಾಗೆ ಆರಾಮಾಗಿ ಆ ಎತ್ತಲ್ಲಿ ಉತ್ಕೊಟ್ಟೆ, ಈ ಪಾಟಿ ಒಂದ್ ಎರಡ್ ಮೂರು ಹದ ಮಳೆ ಆಗಿ ಇವಳು ಏನ್ ಮಾಡೋಳೆ ಅಂತ ಗೊತ್ತಾಗ್ಲಿಲ್ವಲ್ಲ, ಮೀನಕ್ಕೆ ನಾವ್ ಮಾಡೋಳೆ ಹೆಂಗ್ ನೋಡೋಣ. ಏ ಮೀನಕ್ಕೆ ಮಾಡಿದ್ರಲ್ಲ ಅವಳು ಬಿಡ್ತಾಳಪ್ಪ, ಅವಳು ನಮ್ಗಿಂತ ಬಾರಿ ಫಾಸ್ಟ್ ಆಗ್ಬಿಟ್ಟಳು ಅವಳು, ನಾವ್ ಬರೀ ಮಾತಾಡದೆ ಆಯ್ತು ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಒಂದ್ ಗಾದೆ ಹೇಳ್ತಾರೆ, ಉಂಡ ಮುಟ್ಟ ನಾನು ಬಾಳೆ ಹಾಕ್ತೀನಿ ಬದ್ನೆ ಹಾಕ್ತೀನಿ ಅಂತಿದ್ದಂತೆ, ಉಂಡಾದ್ಮೇಲೆ ನಾನು ಗೆಂಡೆ ಹಾಕ್ತೀನಿ ಅನ್ನಂತೆ. ನೋಡು ಮೀನಕ್ಕೆ ಬಂದವಳು ನೋಡು ಸದ್ದಿಲ್ದಂಗ್ ಬಂದ್ ನಿಂತ್ಕೊಬಿಡ್ತಾಳೆ, ನಾವ್ ಹೇಳೋದೆಲ್ಲ ಕೇಳಿಸ್ಕತ್ತಾಳೆ, ನಾವ್ ಮಾಡಕ್ಕಿಂತ ಮೊದ್ಲು ಹೋಗ್ಬಿಟ್ಟು ಮಾಡಿರ್ತಾಳೆ ಅವಳು. ಸಂಕ್ರಣ ಅಣ್ಣಯ್ಯ ಒಳ್ಳೆ ಹದವಾಗ್ ಮಳೆ ಆಯ್ತು ಅಂತೀಯ, ಎಷ್ಟ್ ಚಂದ ಕಾಣತ್ತೆ ಭೂಮಿ ಎಲ್ಲ ಅಲ್ವಾ, ಒಳ್ಳೆ ದಗೆ ಎಲ್ಲ ತಣ್ಣಗ್ ಮಾಡಾಕ್ಬಿಡ್ತು, ತಣ್ಣಗಾಯ್ತು ಇಲ್ಲೆಲ್ಲ ಹಸಿರು ಉಕ್ತೈತೆ ಭೂಮಿಲಿ, ಇನ್ನೇನ್ ಬರೀ ಸಂತೋಷ ಪಡೋದು ಒಂದೇ ನಮ್ಗೆ ಕೆಲಸ ಮಾಡ್ಕೊಂಡು. ಸತ್ಯವಲ್ಲ, ಯಾಕಂತಂದ್ರೆ ಹಸಿರು ನೋಡ್ಕೊಂಡು ಖುಷಿ ಪಡ್ಬೇಕು ಅಂತ ಹೇಳ್ತಾರಲ್ಲ, ಈಗ ಒಳ್ಳೆ ಹದಾಗೈತೆ. ಈಗ ನೀನು ಟ್ರ್ಯಾಕ್ಟರ್ ಉಳಿಸ್ತೋ ಅಥವಾ ಎತ್ತಲ್ ಉಳಿಸ್ತೋ ಯಾವ್ದ್ರಲ್ಲಿ ಉಳಿಸ್ತೇ? ಟ್ರ್ಯಾಕ್ಟರ್ಲೆ ಕಣಪ್ಪ. ಯಾಕೆ? ಆ ಟ್ರ್ಯಾಕ್ಟರ್ ಅಯ್ಯ ಬಂದಿದ್ದ, ಇನ್ ಮಳೆ ಆಗಿತ್ತು ಬಿರ್ನೆ ಬಂದ್ ಕೇಳಿದ್ನಲ್ಲ, ಅದಕ್ಕೆ ತಕ್ಷಣ ಅತ್ಲಾಗಿ ಆಮೇಲೆ ಸಿಗಕ್ಕಲ್ಲ ಬಿಟ್ರೆ ಅಂತ ಉಳಿಸ್ಕೊಬಿಟ್ಟೆ. ಅತ್ಲಾಗಿ ನನ್ಗೆ ಏನಾಯ್ತು ಅಂದ್ರೆ ಶಂಕರಣ್ಣ, ಮೊನ್ನೆ ದಿವಸ ಇಲ್ಲಿ ಯಾವ್ದೊಂದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ, ಇಲ್ಲೇ ಮಸಳೆ ಹೊಸಳೆ ಇತ್ತವ ಮದುವೆ ಇತ್ತು ಅಂತ ಕರೆದಿದ್ರ, ಬರ್ಲೇಬೇಕು ಅಂತ ಬಾರಿ ಇದ್ ಮಾಡಿದ್ರು, ಹಿಂಸೆ ಮಾಡಿದ್ರು. ಮತ್ ನಮ್ಮನೆಗೆಲ್ಲ ಬಂದಿರ್ತಾರಲ್ಲಪ್ಪ, ಮುಯಿ ಹಾಕಿರ್ತಾರೆ, ನಾವ್ ಹಾಕ್ಲಿಲ್ಲ ಅಂತ ಅಂದ್ರೆ ಮುಯಿ ಹಾಕ್ಲೇಬೇಕಲ್ಲ. ನಾನು ಇವತ್ತು ಮಸಳೆ ಹೊಸಳಿ ಹತ್ರನೇ ಹೋಗ್ಬೇಕು, ಫಂಕ್ಷನ್ ಐತೆ. ಹೋಯ್ತಾ ಇದ್ದೇನೆ ಶಂಕರಣ್ಣ, ಯಾರೋ ಒಬ್ಬ ಎರಡ ಎತ್ ಕಟ್ಕೊಂಡು ಉಳ್ತಾವನೆ, ನೋಡ್ಬಿಟ್ಟು ನನಗೆ ಎಷ್ಟು ಸಂತೋಷ ಆಯ್ತು ಅಂತ ಅಂದ್ರೆ, ಎತ್ತಲ್ ಉಳ್ತಾವಲ್ಲ ಅಂತ, ಎತ್ತಲ್ ಉಳ್ತಾವಲ್ಲ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡವ್ರೆ ಮನೇಲಿ ಅಂತ, ಉಳಿಸ್ಕೊಂಡು ಮಾಡ್ತಾವಲ್ಲ ಪುಣ್ಯಾತ್ಮ ಅಂತ ಅನ್ಕೊಂಡು ಅಲ್ಲೇ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಮೊಬೈಲ್ ತಗೊಂಡು ಒಂದ್ ನಾಲ್ಕು ಫೋಟೋ ತಗೊಂಡು. ಈಗ ಅದನ್ನೇ ಹೇಳುವ ಅಂತಿದ್ದೆ, ಬರೀ ಏನೇನೋ ಸೆಲ್ಫಿ ತಗೊಳದ, ಇನ್ನು ಹೊಸಿ ತಗೋಬಾರ್ದ ಅಣ್ಣಯ್ಯ ಅಂತ ನೋಡು ತಗೊಂಡು ಬಂದೈತೆ. ಸಿಗೋದಿಲ್ವಲ್ಲಪ್ಪ, ಟ್ರ್ಯಾಕ್ಟರ್ ಉಳ್ತಾ ಇರ್ತವೆ ಆಯ್ತಾ, ಹಿಂಗೆ ಎತ್ತು ದನ ಸಾಕೊಂಡು ಕಟ್ಕೊಂಡು ಉಳ್ತಾವನೆ ಅಂತ ಅಂತಂದ್ರೆ ಎಂತ ಒಂದು ಪುಣ್ಯದ ಕೆಲಸ ಅಂತ ಅನ್ಸ್ಬಿಡ್ತು. ಕಣ್ಣಿಗೆ ಬಾರಿ ಸಂತೋಷ ಆಯ್ತು ನೋಡಿ ಅಂತಂದ್ರೆ, ಈ ಕಾಲದಲ್ಲಿ ಇಂತಲ್ಲ ಅವರಲ್ಲ ಅಂತ ಅನ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ಟ. ಅಲ್ಲ ಸತ್ಯವಾಗ್ಲೂ ನಮಸ್ಕಾರ ಮಾಡ್ಲೇಬೇಕು, ಯಾಕೆಂತಂದ್ರೆ ರೈತನಿಗೆ ಬೆನ್ನೆಲುಬು ಯಾವ್ದಪ್ಪ, ಹೌದು ಅಲ್ವಾ, ಎತ್ತಿಲ್ಲ ಅಂತಂದ್ರೆ ನಮ್ ಜೀವಾಳ ಹೆಂಗ್ ನಡೆದಾತೆ ಅಲ್ವಾ. ಮನೆಗೆ ಹಿಂದವ್ರು ಹೇಳೋರಂತೆ, ಎರಡ್ ಜೊತೆ ಎತ್ಕಟ್ಟು ಆಮೇಲೆ ಬಣವೆ ತುಂಬಾ ಹುಲ್ಲೊಟ್ಟು ಅಂತ ಹೇಳೋರಂತೆ, ಎರಡೆತ್ತು ಬೆಳ್ಳಿಯ ಬಾರು ಕೋಲು ಅಂತ ಹಾಡೆ ಹಾಕ್ತಾರಲ್ಲಪ್ಪ. ಅಯ್ಯೋ ನೀನಂತ ಬಿಡು, ಯಾವ್ದಕ್ಕಾರ ಒಂದ್ ಪ್ರಾಸಸ್ ಹಾಡ್ ಹೇಳದೆ ನೀನ್ ಬಂಗ. ಆಮೇಲೆ ಈಗ ನೋಡೋಣ, ಈಗ ಸರಿಯಾಗಿ ಹದಾಗಿರೋದ್ರಿಂದ ಮಾಗಿ ಉಳ್ಮೆ ಮಾಡ್ಕೊಳಕ್ಕೆ ಸರಿಯಾದ ಕಾಲ ಇದು. ಮಾಗಿ ಉಳ್ಮೆ ಆಯ್ತು ಬಿಡು, ನಮ್ದು ಆಗೈತೆ. ಅದೇ ಇವಳು ಟ್ರ್ಯಾಕ್ಟರ್ ಬೇರೆ ಹಾಕ್ಸಿದೀನಿ ಅಂತಂದ್ಲು, ಟ್ರ್ಯಾಕ್ಟರ್ ಓಸಿ ಕಡಿಮೆ ಮಾಡು ಮೀನಕ್ಕ. ಯಾಕ ಗೊತ್ತಾ, ಮೊದ್ಲೇ ಈ ಹಿಂಗಾರ್ ಕಳೆದು ಈಗಾಗ್ಲೇ ಬೇಸಿಗೆಯಲ್ಲಿ ಭೂಮಿ ಎಲ್ಲ ಗಟ್ಟಿಯಾಗಿ ಹೋಗಿರ್ತದೆ, ಆಯ್ತಾ, ಬಿದ್ ನೀರು ಉಳ್ತದೆ ಹಿಂಗಕ್ಕಲ್ಲ. ಹಂಗಾಗಿ ಈ ಟ್ರ್ಯಾಕ್ಟರ್ದು ಭಾರಕ್ಕೆ ನೀನು ಹಿಂದ್ಗಡೆ ಉತ್ಕೊಂಡ ಮತ್ತೆ ಮುಂದ್ಗಡೆ ಬರ್ಬೇಕಾದ್ರೆ ಭಾರಕ್ಕೆ ಇನ್ನು ಪೂರ್ತಿ ಒಂಥರ ಗಟ್ಟಿಯಾಗಿ ನೀರೆಲ್ಲ ಒಳಗಡೆ ಹೋಗ್ಕಲ್ಲ, ಮಣ್ಣು ಹುಡಿಯಾಕಲ್ಲ, ಆಮೇಲೆ ಆಳ್ವಾಗಿ ಬೇರು ಬಿಡಕ್ಕಲ್ಲ. ನೀನು ಅವಳಿಗೆ ಒಳ್ಳೆ ಐಡಿಯಾ ಕೊಡು, ನಿನ್ ಬುಡಕ್ ಬರ ಅಂತ ಮಾಡ್ಕೊಬೇಡ. ಟ್ರ್ಯಾಕ್ಟರ್ ಉಳಿಸ್ಬೇಡ ಅಂತ ಅಂದ್ರೆ ಬಂದು ಉಳು ಅಂತ. ನಿಜ ನಿಜ ನಿಜ, ನೋಡು ನೀವಿಬ್ರು ಸಾನೆ ಬುದ್ಧಿವಂತರ ಬಿಟ್ಟಿದ್ರ ಬಿಡಪ್ಪ ಅತ್ಲಾಗ ಹೋಗ್ಲಿ. ಈಗ ಅವಳ ಎತ್ ಕಟ್ಟವಳ ಉಳಕ್ಕೆ ಇಲ್ಲ, ಆಯ್ತಾ, ಕೇಳ್ಕೊಂಡ್ ಬಂದೇ ಬರ್ತಾಳೆ, ಕೇಳ್ಕೊಂಡ್ ಬಂದೇ. ಈಗ ನಮ್ಮನೆ ಕೆಲ್ಸ ತಮ್ಮ ಮಾಡ್ಕೊಟ್ಟನು ಅಂತ ನಾನ್ ಖುಷಿ ಪಡನ ಅಂತಿದ್ರೆ, ಅಲ್ಲ ನೀನು ಐಡಿಯಾ ಕೊಡು ಒಳ್ಳೊಳ್ಳವ, ನಿನ್ ಬುಡಕ್ ಬರ ಅಂತ ಇಲ್ಲ ಅಂದ್ರು. ಯಾಕೆ ಹೇಳ್ದೆ ಅಂತಂದ್ರೆ, ಈಗ ಸರಿಯಾಗಿ ಸೀಸನ್ ಯಾಕ ಸೀಸನ್ ಅಂತಂದ್ರೆ ಮಳೆ ಆಗಿರೋದ್ರಿಂದ ಎಲ್ಲರೂ ಹೊಲ ಉತ್ತೆ ಉಳ್ತಾರ. ಹಂಗಾಗಿ ಹೊಸಿ ಆಗ್ಲೇ ಅವಳು ಹೇಳಿದ್ಲು ಡಿಮ್ಯಾಂಡು ಡಿಮ್ಯಾಂಡು ಬಂದು ಟ್ರ್ಯಾಕ್ಟರ್ ಅವನೇ ಕೇಳ್ದ ಅಂತ ಹೇಳಿ ಉತ್ತಿಸ್ತೇ ಅಂತವ. ಈಗ ತಪ್ಪೇನಿಲ್ಲ ಟ್ರ್ಯಾಕ್ಟರ್ ಉತ್ಸಿದ್ರೆ, ಆದ್ರೆ ಹೊಸಿ ನೀನು ಎತ್ತಲ್ಲಿ ಉಳಿಸಿದ್ರೆ ಚೆನ್ನಾಗಿ ಭೂಮಿ ಹದಾಗಿರೋ ಟೈಮ್ನಲ್ಲಿ ಮಣ್ಣು ಚಂದ ಹುಡಿ ಹುಡಿ ಆಯ್ತದೆ, ಕೆಳಗಿದ್ದ ಮ್ಯಾಕ್ ಬರ್ತದೆ, ಮೇಲೆ ಬಂದು ಕೆಳಗೆ ಹೋಯ್ತದೆ, ಮತ್ತೆ ನೀರು ಇಂಗ್ತದೆ ಅಂತ ಹಂಗ ಅಂದೆ. ಈಗ ಅಣೆ ಹೇಳ್ದಂಗೆ ನೀನು ನನ್ನೇನ್ ಕರೆ ಬೇಡ, ಎತ್ತಿಟ್ಟಿಲ್ಲ ಆಯ್ತಾ, ಎತ್ತಿಟ್ಟಿರೋರ್ದ ಹೊಸಿ ಫೋನ್ ನಂಬರ್ ಅಥವಾ ಹೇಳ್ತೀನಿ ಅಲ್ವಾ. ಕೆಲಸ ಮಾಡು ಮತ್ತೆ ಅಣ್ಣ. ಈಗ ನೋಡು, ಒಳ್ಳೆ ಮಳೆ ಆಯ್ತು, ಹದ ಆಯ್ತು, ಭೂಮಿ ಎಲ್ಲ ಉತ್ಕಂದಾಯ್ತು. ಈಗ ನಿನ್ನೆ ಯಾರೋ ಹಿಂಗೆ ಮಾತಾಡ್ತಾ ಇದ್ರು, ಏನು ನಮ್ಮ ಆರ್ ಎಸ್ ಕೆಲಿ ಕಾಳುಗಳದ್ದು ಬೀಜಗಳೇನೋ ಕೊಡ್ತಾವ್ರಂತೆ ಆಯ್ತಾ. ಇವಳು ನೋಡು ಆರ್ ಎಸ್ ಕೆ ಅಂತಂದ್ರೆ ಮಕ ನೋಡ್ತಾಳೆ, ಏನಿಲ್ಲ ನಮ್ ರೈತ ಸಂಪರ್ಕ ಕೇಂದ್ರ ಅಂತವ. ನನ್ ಬೀಜ ಮಾತ್ರ ಕೇಳ್ಕೊಂಡೆ, ಎಲ್ಲಾದ್ರೂ ಕೊಡ್ಲೇಳು, ಬೀಜ ಸಿಕ್ಕದಲ್ಲ ಆಗ್ಲೇ ಅಣ್ಣ. ಒಂದೊಳ್ಳೆ ಮಾತು ಹೇಳ್ದ, ಇವಳು ಬರೀ ಬತ್ತಾಳೆ ಮೆತ್ತಗ್ ತಿಳ್ಕತ್ತಾಳೆ ಹೋಯ್ತಾಳೆ ಅನ್ನೋದಕ್ಕೆ ನಾನು ಎಲ್ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಿ, ಇವಳು ಆಗ್ಲೇ ಬರೀ ಬೀಜ ಸಿಕ್ಕಿರ್ ಸಾಕು ಅಂತ ಹೇಳ್ತಾವಳೆ. ಆಮೇಲೆ ಇದನ್ನು ಸಬ್ಸಿಡಿಲಿ ಬೇರೆ ಕೊಡ್ತಾರಂತೆ ಅಣ್ಣ. ಈಗ ಅದೇನು 5 ಕೆಜಿ ಪಾಕೆಟ್ಗೆ 350 ರೂಪಾಯಿ ಅಂತ ಅಲ್ಸಂದೆ ಆಯ್ತಾ. ಈಗಿನ್ನು ನಿನ್ನೆ ದಿನ ನಂಗೆ ಇಲ್ಲಿ ಹೊಲ ಉತ್ಸಾದ್ಮೇಲೆ ಮಾತಾಡ್ತಾ ನಿಂತಿದ್ರು, ಹಂಗೆ ಹೊಸ ಕಿವಿ ಹಾಕ್ತೆ, ಹಂಗೆ ಬೇರೆ ಬೇರೆ ಕಾಳುಗಳು ಕೊಡ್ತಾರಂತೆ. ಸದ್ಯಕ್ಕೆ ಈಗ ಕಡ್ಲೆ ಹಾಕೊಳ್ಳೋದ ಅಥವಾ ಅವರೆ ಹಾಕೊಳ್ಳೋದ ಯಾವ್ದು ಹಾಕೊಳ್ಳಿ ಅಂತ ಹೊಸ ಯೋಚನೆ ಆಗ್ಬಿಟ್ಟು ನನ್ಗೆ. ಈಗ ಒಂದು ಯೋಚನೆ ಮಾಡ್ಕೋಬೇಕು ಶಂಕರಣ್ಣ. ಈಗ ಹೊಲ ಅದ್ ಬೇರೆ ಪ್ರಶ್ನೆ, ಗದ್ದೆ ಅದ್ ಬೇರೆ ಪ್ರಶ್ನೆ. ಯಾಕೆಂದ್ರೆ ಈ ಹೊಲಕ್ಕೆ ನೀನು ಜೋಳ ಹಾಕ್ತೀಯೋ ಕೆಂಡೆ ಹಾಕ್ತೀಯೋ ರಾಗಿ ಹಾಕ್ತೀಯೋ ಗೊತ್ತಿಲ್ಲ ಗೊತ್ತಿಲ್ಲ ಆಯ್ತಾ. ಈಗ ನೀನು ಜೋಳ ಪಳ ಹಾಕದಾದ್ರೆ ಬೇಗ ಬಿತ್ತನೆ ಮಾಡ್ಬಿಡ್ಬೋದು ಆಯ್ತಾ. ಈ ರಾಗಿ ಕೆಂಡೆ ಆದ್ರೆ ನೀವು ಸ್ವಲ್ಪ ಕಾಯ್ಬೇಕಾಯ್ತದೆ ಆಯ್ತಾ. ಅದಕ್ಕೋಸ್ಕರ ಹೊಲದ ಚಿಂತೆ ಬಿಟ್ಬಿಡು. ಯಾಕೆಂತಂದ್ರೆ ನೀನೇ ಒಂದೊಂದು ತಿಂಗಳ ಆಯ್ತದೆ, ಒಂದೊಂದು ತಿಂಗಳಲ್ಲಿ ನಿಂಗೆ ಯಾವ ಬೆಳೆ ಬರೋದಿಲ್ಲ ಆಯ್ತಾ. ನೀನ್ ಹಂಗೂ ಮಾಡ್ಲೇಬೇಕು ಅಂತ ಅಂತ ಅಂದ್ರೆ, ಈಗ ಹೇಳ್ದಲ್ಲ ಅಲಸಂದೆ ಪಲ್ಸಂದ್ರೆ ತಡ್ನಿ ಅಂತ ಅನ್ಕೊಂಡು ತಡ್ಡಿನವೇ ಹುಳ್ಳಿನ ಒಂಚೂರು ಎರ್ಚ್ಕೊಂಡು ನೀನ್ ಯಾವಾಗ ಟೈಮ್ ನೋಡ್ಕ, ಯಾವಾಗ ನೀನ್ ಬಿತ್ತನೆ ಮಾಡೋದು ಏನಂತೆ ಅಂತ ಅನ್ಕೊಂಡು ಜೊತೆಗೆ ಈಗ ಮಳೆ ಹೆಂಗ್ ಬರ್ತದ ಅದ ತೀರ್ಮಾನ ಮಾಡ್ಕೊಂಡು ಅದ ಚೆಲ್ಕೊಬಿಟ್ಟು ಸ್ವಲ್ಪ ಅವು ಬಂದು ಇನ್ನೇನು ಉತ್ಕೋಬಿಡೋದು. ಉತ್ಕೋಬಿಡೋದು ಉತ್ಕೊಂಡ್ರೆ ಒಳ್ಳೆ ಹಸರಲೆ ಗೊಬ್ಬರ ಆಯ್ತದೆ. ಹಸರಲೆ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರಕ್ಕಿಂತ ಶ್ರೇಷ್ಠ. ಶ್ರೇಷ್ಠ ಅಂತ ಅಂದ್ರೆ ಇನ್ನೇನು ಅಲ್ಲ, ಅದರಲ್ಲಿ ಏನು ಪೋಷಕಾಂಶಗಳು ಸಿಗ್ತದೋ ಅದಕ್ಕಿಂತ ಜಾಸ್ತಿ ಪೋಷಕಾಂಶ ಇದ್ರಲ್ಲಿ ಸಿಗ್ತದೆ. ಈ ಕೆಲಸ ಮಾಡ್ಕೋಬೇಕು. ಈ ಗದ್ದೆ ವಿಚಾರಕ್ಕೆ ಬಂದ್ರೆ ಶಂಕರಣ, ಈ ಗದ್ದೆ ಇನ್ನು ಲೇಟು, ಜುಲೈ ಆಗಸ್ಟ್ ಜುಲೈ ಅಂತ ಅನ್ಕ, ಒಗ್ಗ ಹಾಕದೆ ಜೂನ್ ಕೊನೆಗೆ ಹಾಕತ್ತೀವಿ ಆಯ್ತಾ. ಈಗ ಅದಕ್ಕೆ ಏನ್ ಮಾಡೋದು ಅಂತ ಅಂತಂದ್ರೆ ಸ್ವಲ್ಪ ಈ ಅಲಸಂದೆ ಪುಟ್ಟೆಳ್ಳು ಇಂಥವ್ ಹಾಕೋಬಿಟ್ರೆ ಬೆಳೆನೆ ತಗೋಬಹುದು. ಟೈಮ್ ಇರ್ತದಲ್ಲ ಎಷ್ಟು ಸಿಗ್ತದೆ ಅಷ್ಟು ತಗೊಳ್ಳೋದು ಆಯ್ತಾ. ಈಗ ಒಂದು ಅಲಸಂದೆ ಹಾಕೋಬಿಟ್ರೆ ತಣ್ಣಿ ಕಾಳು ಹಸಿಕಾಯಿ ಅಂತ ಸಿಕ್ಕಿಸಿಕ್ತದೆ. ಈ ಮನೆಗೆ ಬಳಸ್ಕೊಂಡು ಜಾಸ್ತಿ ಆದ್ರೆ ಮಾರಾಟ ಮಾಡಬಹುದು. ಎಳ್ಳಿಗೂ ಒಳ್ಳೆ ರೇಟ್ ಐತಲ್ವಾ ಅಣ್ಣಯ್ಯ? ಎಳ್ಳಿಗೂ ಒಳ್ಳೆ ರೇಟ್ ಇರ್ತದೆ ಆಯ್ತಾ. ಇನ್ನು ಅದಾದ್ಮೇಲೆ ಈ ಅಲಸಂದೆ ಕಿತ್ಕೊಂಡಲ್ಲ ಅವು ತಗೊಂಡ್ಬೇಕಾದ್ರೆ ಸ್ವಲ್ಪ ಬಿಸಿಲು ಗಿಸ್ಲು ಇದ್ರೆ ಆ ಟೈಮ್ಗೆ ಒಣಗಿಸ್ಕೋಬಹುದು. ಒಣಗಿಸ್ಕೋಬಹುದು ಮನೆ ಕಾಳಾಯ್ತವೆ, ಒಂದ್ ವರ್ಷಕ್ಕೆ ಬೇಕಾದ್ರೆ ಅವೇ ಬೀಜ ಆಯ್ತಾ. ಈಗ ಅವ ಆಮೇಲೆ ಇದು ಹೆಂಗುವೆ ನಾವು ಗದ್ದೆ ಕರ್ಗಾಕೆ ಹಾಕ್ತಿವಿ, ಅದ್ರ ಜೊತೆಗೆ ಸೇರಿಸ್ಬಿಟ್ರೆ ಅದು ಒಳ್ಳೆ ಗೊಬ್ಬರ ಆಯ್ತದೆ. ಇದ ನಾವು ಯೋಚನೆ ಮಾಡ್ಕೋಬೇಕು. ಇದು ಯೋಚನೆ ಮಾಡ್ಕೊಂಡು ಗದ್ದೆಗೆ ಯಾವ್ದು ಹಾಕಬೇಕು, ಹೊಲಕ್ಕೆ ಯಾವ್ದು ಹಾಕಬೇಕು, ಇದು ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿತು ನೋಡಿ, ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾಳುಗಳು ಕೊಡ್ತವ್ರೆ ಅಂತ ಹೇಳಿದ್ನಲ್ಲ, ಈಗ ನೀನ್ ಹೇಳ್ದಂಗೆ ನಾನೀಗ ಎರಡು ತರ ಯೋಚನೆ ಮಾಡ್ಬೇಕು. ಈಗ ನಾನು ಹೊಲಕ್ಕೆ ಯಾವ್ದಾಕ್ಲಿ ಗದ್ದೆಗೆ ಯಾವ್ದಾಕ್ಲಿ ಅಂತ ಹೇಳಿ, ಆಮೇಲೆ ನೋಡು ಹೊಸಿ ನೀರು ಪಾರು ಇತ್ತು ಅಂತ ಹೇಳಿ ನಾನು ಈಗ ಕಳ ತಿಂಗಳಲ್ಲಿ ಹೊಸಿ ಬಿತ್ತನೆ ಬೀಜದ್ದು ಶುಂಠಿ ಎಲ್ಲ ನಮ್ಮ ನೆಂಟರು ಕೊಟ್ರು ಅಂತ ಅಂದ್ಬಿಟ್ಟು ಹಾಕಿದ್ದೆ ಆಯ್ತಾ. ಆಗ್ಲೇ ಎರಡೆಲೆ ನಾಲ್ಕು ನಾಲ್ಕೆಲ್ಲ ಬಂದವೆ ಆಯ್ತಾ. ಈಗ ಈ ಮಳೆ ಬೇರೆ ಆಯ್ತಾ ಇರೋದ್ರಿಂದವ ಹೊಸಿ ಚೆನ್ನಾಗಿ ಹದ ಐತೆ. ಅರೆ ಒಂದು ಕಷ್ಟ ಏನು ಅಂತಂದ್ರೆ ಕಳೆ ತೆಗಿಯಕ್ ಆಯ್ತಿಲ್ಲ. ಅದಕ್ಕೆ ಈಗ ನಾನು ಮೀನಕ್ಕಂಗ್ ಹೇಳ್ತೀನಿ, ಈಗ ಇನ್ನೊಂದ್ ಎರಡು ದಿನ ಬಿಟ್ಕೊಂಡು ಈಗ ನಿಂದಂಗಿರೋ ಹೊಲ ಉತ್ಸಾಹ ಐತೆ, ಇನ್ನೇನು ಕೆಲಸ ಪಲ್ಸ ಸದ್ಯಕ್ಕೆ ನಿಲ್ವಲ್ಲ, ಒಂದ್ ಹೊಸ ಕೈ ಜೋಡಿಸಿ ಹೊಸಿ ಕಳೆ ಗಿಳೆ ತೆಗಿಯಕ್ಕೆ ಕೈ ಹಾಕು. ಈಗ ಬರೀದಿನೂ ಮೀನಕ್ಕ ನೆಚ್ಕೊಂಡ್ರೆ ಹಾಕಲ್ಲ ಶಂಕರಣ್ಣ. ಹಂಗಂದ ಮೀನಕ್ಕಂಗ್ ಏನ್ ಹೇಳ್ಬೇಕು ಅಂತ ಅಂದ್ರೆ ಇನ್ನೊಂದ್ 8-10 ಜನ ಕರ್ಕೊಂಡ್ ಬರವ ಅನ್ಬೇಕು. ಅವಳು ಒಬ್ಳೆ ಬರಕಲ್ಲ ಬಿಡು, ಅವ್ಳು ಯಾಕೆಂತಂದ್ರೆ ಒಂದು ಬಾಯಿ, ಎರಡನೇದು ಸಂಘ, ಮೂರನೇದು ಕೈ ಎಲ್ಲ ಚೆನ್ನಾಗೈತಲ್ಲ. ಸಂಘದ ಎಲ್ರು ಬತ್ತಾರ ಬಿಡು, ಹೇಳಿದ್ರೆ ಒಂದ್ ಕೈ ಹಾಕ್ರಕ್ಕ ಬನ್ನಿ ಹೊಸಿ ಪುರ್ಸತ್ ಮಾಡ್ಕೊಂಡು ಅಂದ್ರೆ ಬಂದ್ಬಿಡ್ತಾರೆ. ಈಗ ನೀನೊಂದ್ ತೀರ್ಮಾನ ಮಾಡದಲ್ ಶಂಕರಣ್ಣ, ಕಳೆದ ವರ್ಷ ಈಗ ಈತ ಕುರ್ಸದಲ್ಲಿ ಭಾರಿ ಒಳ್ಳೆ ತೀರ್ಮಾನ ಅದು. ಏನಂತ ಅಂತಂದ್ರೆ ಶುಂಠಿ ವರ್ಷ ಹಾಕಿ ಹಾಕ್ತೀವಿ ನಾವು, ಈ ಕಳೆ ಬೆಳೆದ್ ಉಂಟ್ಕೊಳ್ಳಿ, ಬೆಳೆ ಬರೆದ್ರೆ ಪರವಾಗಿಲ್ಲ, ಕಳೆ ನಾಶಕ ಮಾತ್ರ ಹಾಕಲ್ಲ ಅಂತ ಪ್ರಮಾಣ ಮಾಡ್ಬಿಟ್ಟು. ಓ ದಿಟ್ವಾಗ್ಲೂ ಅದೇನ್ ಭೂಮಿಗೆ ಅದನ್ನ ಹಾಕಿ ನೋಡು. ಇವತ್ತವರೆಗೂ ನಾನು ವರ್ಷ ತುಂಬಿತು, ಇವತ್ತವರೆಗೂ ಒಂದೇ ಒಂದ್ ಚೂರು ನಾನು ಕಳೆ ನಾಶಕ ಬಳಸ ಇಲ್ಲ. ಈಗ ನಮ್ಮ ಹತ್ರ ನಾಲ್ಕು ಜನ ಕರ್ಕೊಂಡು ಹೋಗ್ಬಿಟ್ಟು ತೆಗಿಸ್ತಾನೆ ಹೊರತು ಕಳೆನಾಶಕ ಮಾತ್ರ ಮುಟ್ಟಿಲ್ಲ ಅವನು. ಆಮೇಲೆ ನಾವೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಶಂಕರಣ್ಣ, ಈ ಕಳೆನಾಶಕ ಅಂತ ಅಂತ ಅಂದ್ರೆ ತಾಂಡವ್ ಹೊಡೆದ್ ಬಿಟ್ರೆ ಕಳೆ ಅಷ್ಟೇ ಸತ್ತೋಯ್ತದೆ ಅಂತ ಅನ್ಕೊಂಡಿದ್ದ. ಹೌದು, ಅದು ಹಂಗಲ್ ಬಂದ್ಕೊಂಡ್ ಶಂಕರಣ್ಣ, ಪೋಷಕಾಂಶ ಪೋಷಕಾಂಶ ಒಂದು ಇಲ್ಲಿ ಸೂಕ್ಷ್ಮ ಜೀವಿಗಳಿರ್ತಾವಲ್ಲ, ಈಗ ನಮ್ಮ ಗೊಬ್ಬರ ಏನಿರ್ತದೆ ಮತ್ತೆ ಮಣ್ಣೆ ಏನಿರ್ತದೆ ಅದ್ ಫಲವತ್ ಮಾಡದೆ ಸೂಕ್ಷ್ಮ ಜೀವಿಗಳು, ಅವು ಕೋಟಿ ಕೋಟಿ ಕೋಟಿ ಸಂಖ್ಯೆ ಇರ್ತವಂತೆ. ಅದು ಲೆಕ್ಕ ಇಲ್ಲ, ಕೋಟಿ ಕೋಟಿ ಸಂಖ್ಯೆ ಅಂದ್ರೆ ಒಂದು ಗ್ರಾಮ ಮಣ್ಣಲ್ಲೇ ಕೋಟಿ ಕೋಟಿ ಸಂಖ್ಯೆ ಇರ್ತವಂತೆ. ಹೌದು, ಆಗ ಲೆಕ್ಕ ಹಾಕು ಅಂತ ಎಷ್ಟು ಅವು ಬಹಳ ಮುಖ್ಯವಾಗಿ ಸಾಯ್ತಾವೆ ಅಂತ ಹೇಳ್ಬಿಟ್ಟು. ಅವು ಸತ್ರೆ ನಮ್ಮ ಮಣ್ಣಿನ ಫಲವತ್ತತೆ ಹೋಯ್ತಲ್ಲ, ನಾವು ಬರೀ ಕಳೆ ಸಾಯ್ತದೆ ಅಂತ ನಾವ್ ಅನ್ಕೊಂಡಿದ್ದು ಹಂಗಲ್ವಂತದ್ದು. ಹೌದು, ಅಲ್ಲಿರೋ ಪೋಷಕಾಂಶಗಳ ಸತ್ತು ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಯ್ತದೆ. ನೀನ್ ಒಂದ್ಸರಿ ಕಳೆನಾಶಕ ಹೊಡೆದ್ಬಿಟ್ರೆ ಜಮೀನಿಗೆ ತಗೊಂಡೋಗ್ಬಿಟ್ರೆ ಆಯ್ತಾ, ಇನ್ನು 5-6 ವರ್ಷ ಬೇಕಂತದ್ ಮತ್ತೆ ವಾಪಸ್ ಅದೇ ಸ್ಥಿತಿಗೆ ಬರಬೇಕು. ಅದೇ ಸ್ಥಿತಿಗೆ ಬರಬೇಕು, ಜೊತೆಗೆ ಆ ಮಣ್ಣಿಗೆ ನಾನು ಅದೆಷ್ಟು ಸಲ ಒಳ್ಳೊಳ್ಳೆ ಈ ಪೋಷಕಾಂಶ ಇರೋ ಗೊಬ್ಬರಗಳ ಹಾಕಿ ಇನ್ ಯಾವತ್ತೂ ನಾನು ಹಣೆ ಹೇಳ್ದಂಗೆ 5-6 ವರ್ಷ ನಾನು ಅದಕ್ಕೆ ಕಳೆನಾಶಕ ಆಗ್ಲಿ ಕ್ರಿಮಿನಾಶಕ ಆಗ್ಲಿ ಬಳಸದೆ ಹೋದ್ರೆ ಮಾತ್ರ ನಂದು ಮೊದ್ಲು ಹೆಂಗೆ ಸತ್ವಯುತವಾಗಿ ಮಣ್ಣಿತ್ತು ಆ ಹಂತಕ್ಕೆ ಬರ್ತದೆ. ಇದವ ನಾನು ಕಳೆದ ವರ್ಷ ಹೊಸಿ ಹಿಂಗೆ ಇಲಾಖೆಯಿಂದ ಟ್ರೈನಿಂಗ್ ಅಂತ ಏನೋ ಇಟ್ಕೊಂಡಿದ್ರ, ಮಣ್ಣು ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಹೆಂಗೆ ಭೂಮಿನ ಫಲವತ್ತತೆ ಮಾಡ್ಕೋಬೇಕು ಅಂತವ. ಆಗ ಹೋದಾಗ ಈ ಚರ ಹೇಳಿದ್ರು. ನಾನೇನ್ ಮಾಡಿದೆ, ಕಳಸಲ ಹೆಂಗಿರು ಶುಂಠಿ ಹಾಕೋ ಟೈಮ್ನಾಗೆ ಬೀಜೋಪಚಾರ ಮಾಡೋ ಟೈಮ್ನಾಗೆ ಟ್ರೈನಿಂಗ್ ಹೋಗಿದ್ನ, ಆಗ ತಿಳ್ಕೊ ಬಂದಿದ್ದು ಒಳ್ಳೇದಾಯ್ತು ಅಂತ ಅನ್ಬಿಟ್ಟು ಕಳೆದ ವರ್ಷದಿಂದ ನಾನು ಬಳಸ್ತಾ ಇಲ್ಲ. ಈಗ ಹಣೆ ಹೇಳ್ದಂಗೆ ಹೊಸಿ ಪರವಾಗಿಲ್ಲ, ಈಗ ಇನ್ನೊಂದ್ 2 ವರ್ಷಕ್ಕೆ ನನ್ನ ಮಣ್ಣು ಒಳ್ಳೇದು ಅಂತಂದ್ರೆ ಬಹಳ ಒಳ್ಳೆ ಮಣ್ಣಾಯ್ತದೆ, ಅಷ್ಟೇ ಫಲವತ್ತತೆಯಿಂದ ನನ್ನ ಬೆಳೆನ ಬರ್ತದೆ. ಅದ್ ಗೊತ್ತ ನಿಮಗೆ, ನೀನ್ ಬಳಸೋದ್ ಹೆಂಗೋ ತಪ್ಸಿದ್ಯಾ, ಅದ್ರ ಜೊತೆಗೆ ನಮ್ಮನ್ನು ಬಿಡಿಸಿದ್ಯಲ್ಲ ಹೇಳು, ನಾವು ಮುಟ್ತಾ ಇಲ್ವಲ್ಲ. ಮುಟ್ಟಬಾರ್ದು ಕಣವ, ಶಂಕರನ್ ಹೇಳದ ಅಂತ ಅಲ್ಲ, ಮುಟ್ಟಬಾರ್ದು ಯಾಕೆ ಅಂತ ಅಂದ್ರೆ ಅದೆಲ್ಲ ತಿಳ್ಕೊಂಡೆ ಶಂಕರಣ್ಣ, ನಾನು ಭಾರಿ ಅನಾಹುತ ಆಯ್ತು ಕಣಪ್ಪ. ಈ ಕಡೆ ಕೈಯಿಂದ ದುಡ್ಡು ಖರ್ಚಾಯ್ತು, ಈಗ ಮಣ್ಣು ಹಾಳಾಯ್ತು, ಆಮೇಲೆ ನಾವ್ ಏನ್ ತಿನ್ನಕೋನ, ಜೊತೆಗೆ ಆರೋಗ್ಯನು ಹಾಳಾಯ್ತದಲ್ಲ. ಆರೋಗ್ಯನು ಹಾಳಾಯ್ತದೆ, ನಮ್ಮ ಆರೋಗ್ಯ ಅಲ್ದನೆ ನಾವು ಯಾರಿಗೆಲ್ಲ ಕೊಡ್ತೀವಿ, ಕೊಡ್ತೀವಿ ಕೊಟ್ಟವ್ರದೆಲ್ಲ ಆರೋಗ್ಯ ಹಾಳಾಯ್ತದ. ಈಗ ಮೊನ್ನೆ ದಿವಸ ಶಂಕರಣ್ಣ ಅದೇ ಮದುವೆಗೆ ಹೋಗಿದ್ದೆ ಅಂತ ಅಂದಲ್ಲ, ಅಲ್ಲಿ ಭಾರಿ ರಶ್ ಆಗಿತ್ತು ಅಂತ ಅನ್ಕೊಂಡು ಅಲ್ಲಿ ಕೂತ್ಕೊಳಕ್ಕೆ ಅಂತ ನೆಳ್ಳಿಗೆ ಅಂತ ಹೇಳ್ಬಿಟ್ಟು ಯಾರ ಮನೆಗೆ ಕರ್ಕೊಂಡು ಹೋದ್ರು. ನನಗೆ ಬೇರೆ ನೀರ್ ಕುಡಿಯಂಗಾಯ್ತು, ದಾವಾಗಿತ್ತ, ಈಗೂ ಹೊತ್ಕುವೆ, ನೀರ್ ಇಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ ಶಂಕರಣ. ಕೂತ್ಕೊಂಡಿಗೆ ಮಾತಾಡ್ತಾ ಇದ್ವಿ, ಆಯಪ್ಪ ಹೇಳ್ದ ಕೃಷ್ಣಗೌಡ ಅಂತ ಹೇಳ್ಬಿಟ್ಟು, ನಾನು 8 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀನಿ, ಒಂದ್ ಕಾಳು ಗೊಬ್ಬರ ಹಾಕಕ್ಕಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಒಂದ್ ಕಾಳು ಗೊಬ್ಬರ ಹಾಕೋದಿಲ್ಲ, ಈಗ ನೋಡಪ್ಪ ಗೊಬ್ಬರ ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಅಂದ್ರೆ ಶುಂಠಿ ಅಂತೂ ಬೆಳೆಯಕ್ಕೆ ಆಗೋದಿಲ್ಲ ಅಂತ ಅಂತಾರೆ. ಶುಂಠಿ ಬೆಳೆಯಕ್ ಹಾಕಲ್ಲ ಅಂತ ಅಂತ ಅಂತಾರೆ, ಬರೀ ತದಿನ ಗೊಬ್ಬರ ಹಾಕೊಂಡ್ ಬೆಳಿತಾ ಇದ್ದೀನಿ ಸ್ವಾಮಿ, ನಾನು ಒಂದು ಕಾಳು ಗೊಬ್ಬರ ಸೋಕಿಸ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತ ಕೇಳಿದೆ, ಇಲ್ಲ ಗೊಬ್ಬರ ಐತಲ್ಲ ಅದು ಅಷ್ಟು ಒಳ್ಳೇದಲ್ಲ, ಆರೋಗ್ಯ ಹಾಳಾಯ್ತದೆ, ಮಣ್ಣು ಹಾಳಾಯ್ತದೆ, ಪರಿಸರ ಹಾಳಾಯ್ತದೆ, ಶುಂಠಿನೇ ಬೆಳಿತಿದ್ದೀನಿ ನಾನು ಅಂತ ಅಂದ್ರೆ ಬೇರೆ ಬೆಳೆಯೋದ್ ಕಷ್ಟ ಅಂತ ಕೇಳ್ತಾನು. ಮತ್ತೆ ಹೆಂಗಪ್ಪ ಏನು ಅಂತ ಅಂತ ಕೇಳಿದೆ. ಅದಕ್ಕೆ ಆತ ಹೇಳ್ದ, ಏನಿಲ್ಲ ಗೊಬ್ಬರ ಮಾಡ್ಕೊತೀನಿ, ನನ್ಗೆ ಎಷ್ಟು ಬೇಕೋ ಅಷ್ಟ, ಒಂದ್ ಕಾಳು ಗೊಬ್ಬರ ನಾನು ಮಾರಾಟ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಕೊಡಕ್ಕಿಲ್ಲ, ಎಷ್ಟಿರ್ತದ ಅಷ್ಟು ಗೊಬ್ಬರ ನನ್ಗೆ. ಆಯ್ತಾ, ಈಗ ಶುಂಠಿ ಆಗಕ್ಕಿಂತ ಮೊದ್ಲು ಅಂತ ನಾವು ಪಾಠ ಮಾಡ್ಕೊತೀವಲ್ಲ, ಅದಕ್ಕಿಂತ ಮೊದ್ಲೇ ಹಾಕ್ಸ್ಬಿಡ್ತೀನಿ, ಹಂಗೆ ಅಂಡ್ಬಿಡೋದು, ಅಂಡ್ಬಿಟ್ಟು ಚೆನ್ನಾಗಿ ಉಳಿಸ್ಬಿಡೋದು, ಉಳಿಸ್ಬಿಟ್ಟು ಆಮೇಲೆ ಪಾಠ ಮಾಡ್ಕೊಂಡು ಪಟಕ್ ಒಂದಷ್ಟು ಹಾಕಬಿಟ್ಟು ಆಮೇಲೆ ನಾನು ಇದು ಹಾಕತೀನಿ, ಬಿತ್ತನೆ ಮಾಡ್ಕೋತೀನಿ ಅಂತ. ಬಿತ್ತನೆ ಶುಂಠಿಯ ಬಿತ್ತನೆ ಮಾಡ್ಕೋತೀನಿ, ಆಮೇಲೆ ಅಷ್ಟೇ ಮತ್ತಿನ್ನೇನು ಕೊಡೋದಿಲ್ವಾ ಅಂತ ಕೇಳಿದೆ. ಇಲ್ಲ ಕೊಡ್ತೀನಿ, ಎರೆ ಗೊಬ್ಬರ ಮಾಡ್ಕೋತೀನಿ. ಎರೆ ಗೊಬ್ಬರ ಮಾಡ್ಕೊಂಡು ಎಲ್ಲ ಹುಟ್ಟಿದ್ಮೇಲೆ ಗೊಬ್ಬರ ಜಾಸ್ತಿ ಇತ್ತ 2 ಸರಿ ಕೊಡ್ತೀನಿ, ಇಲ್ವಾ ಒಂದ್ಸರಿ ಕೊಡ್ತೀನಿ. ಅಲ್ಲ ಕಣಪ್ಪ, ಈಗ ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು, ಈಗ ಭತ್ತದ ಚೆನ್ನಾಗಿ ಬೆಳೆ ಅಂತ ಕೇಳಿದೆ. ನೋಡಿ ತಕ್ಕ ಮುಟ್ಟ ಇದ್ಬಿಟ್ಟು ಗೊಬ್ಬರ ತಂದು ಹಾಕ್ತಾರೋ, ಎಷ್ಟು ಬೆಳಿತಾರೋ ಅವ್ರಿಗಿಂತ ಒಂದ್ 4 ಚೀಲ ಜಾಸ್ತಿನೇ ಬೆಳಿತೀನಿ ನಾನು. ಒಳ್ಳೆ ಇಳುವರಿ ಬತ್ತೈತೆ ಅಂತ. ಇಲ್ಲ, ಈ ಮಸ್ಟ್ ಹೊಸಳಿತವ ಬಂಟ್ರಳ್ಳಿ ಅಂತ ಹೇಳ್ಬಿಟ್ಟು, ನೀವ್ ಬೇಕಾದ್ರೆ ಬಂದ್ ನೋಡ್ಬೋದು. ಈ ವರ್ಷ ನಾನು ಗೊಬ್ಬರ ಹಾಕಿಲ್ಲ, ನೀವ್ ಈಗ್ಲೂ ಬನ್ನಿ, ಇನ್ನ 15 ದಿವಸ ಬಿಟ್ಕೊಂಡ್ ಬನ್ನಿ, ಇನ್ನೊಂದ್ ತಿಂಗಳು ಬಿಟ್ಕೊಂಡ್ ಬನ್ನಿ, ನಾನು ಕಟಾವ್ ಮಾಡುವಾಗ್ಲೂ ಬನ್ನಿ. ಆಮೇಲೆ 8 ವರ್ಷ ಆಯ್ತು ನಂದೇ ಬಿತ್ತನೆ ಬೀಜ ಅಂತಾನೆ. ಅಂದ್ರೆ ಬೇರೆ ಕಡೆ ಬಿತ್ತನೆ ಬೀಜನೇ ತರಕಲ್ಲ, ಇವ್ರ ಬೀಜನೇ ಬಳಸ್ಕೊತಾ ಇರೋದು. ಆಮೇಲೆ ಕೇಳಿದೆ ನಾನು, ಸರಿ ಆಯ್ತಪ್ಪ ಈಗ ಗೊಬ್ಬರ ಏನೋ ಹಾಕಕ್ಕಿಲ್ಲ, ಈ ರೋಗ ಬರ್ತದಲ್ಲ, ರೋಗ ರುಜಿನ ಎಲ್ಲ ಬರ್ತದಲ್ಲ, ಅದಕ್ಕೆ ಹೆಂಗ್ ಮಾಡ್ತೀಯ ಅಂತ ಅಂದೆ. ಇಲ್ಲ ನಾನು ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇರೋದ್ರಿಂದ ಏನೋ ಗೊತ್ತಿಲ್ಲ, ರೋಗವೇ ಬರೋದಿಲ್ಲ ಯಾವ್ದುವೇ ಅಂತ. ನೋಡಿ ಇದು ತಿಳ್ಕೊಬೇಕಾದ ನಾವು ಮಾಡೋ ಅಂತದ್ದು ಭಾರಿ ಐತೆ ಶಂಕರಣ್ಣ. ನಾವು ಈಗ ಯಾರೋ ಮಾಡ್ತಾರೆ ಅಂತ ಅನ್ಕೊಂಡು, ಶಂಕರಣ್ಣ ಮಾಡ್ತಾನೆ ಮೀನಕ್ ಮಾಡ್ತಾಳೆ ಅಂತ ಅನ್ಕೊಂಡು ನೋಡ್ಕೊಂಡು ಮಾಡೋದಲ್ಲ. ಹೊಸದಾಗಿ ಏನ್ ಮಾಡಕ್ ಸಾಧ್ಯ ಮಾಡ್ಬೇಕು, ಪ್ರಯೋಗ ಮಾಡ್ಬೇಕು. ಈಗ ಇಷ್ಟೇ ಕಳ್ಕೊಂಡಿದ್ವಿ, ಒಂದ್ ವರ್ಷ ಹೋಗಿ ಬಿಡ್ಲಿ ಬಿಡು ಅಲ್ವಾ ಅಲ್ವಾ. ನಮ್ಗೆ ಒಟ್ಟು ಮಣ್ಣಲ್ಲಿ ಜೀವಸತ್ವ ಹೆಚ್ಚಾಯ್ತದೆ, ಪೋಷಕಾಂಶ ಹೆಚ್ಚಾಯ್ತದೆ, ನಾವು ಮಣ್ಣನ್ನ ಕಾಪಾಡ್ಕೊಂಡು ಮುಂದಿನ ಬೆಳೆನ ಅಚ್ಚುಕಟ್ಟ ಬೆಳ್ಕೋಬಹುದು ಅಂತೀಯ. ಅಂತ ಹೇಳಿದ್ದೇನು ಅಂತ ಅಂದ್ರೆ, ಒಳ್ಳೆ ತಾಯಿ ಎದೆ ಹಾಲು ಕುಡಿದು ಮಕ್ಕಳು ದಷ್ಟಪುಷ್ಟವಾಗಿರ್ತಾವಲ್ಲ, ಅಂತವಕ್ಕೆ ಯಾವ ಕಾಯಿಲೆ ಬರಕಲ್ಲ. ಅದನ್ನ ಡಿಟಾನ್ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಹೆಚ್ಚಿರ್ತದೆ, ಜಾಸ್ತಿ ಇರ್ತದೆ. ಹಂಗಾಗಿ ನಿಂಗೆ ಜ್ವರ ಬರಕಲ್ಲ, ಶೀತ ಹಾಕಲ್ಲ, ಬರಕಲ್ಲ, ಎಂತದ್ದು ಬರಕಲ್ಲ. ಯಾರಿಗೆ ಆ ತರದ್ ಇರೋದಿಲ್ವ ಅವ್ರಿಗೆ ಜಾಸ್ತಿ ಬರ್ತದೆ. ಇದಿಷ್ಟೇ ಬುದ್ಧಿ ಗುಟ್ಟು ಗುಟ್ಟು. ನಾನು ಬಿತ್ತನೆ ಬೀಜ ನಾನೇ ಮಾಡ್ಕೋತೀನಿ, ಬರೀ ದನಿನ ಗೊಬ್ಬರ ಹಾಕ್ತೀನಿ. ಈ ದನಿನ ಗೊಬ್ಬರ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದ, ಅದಕ್ಕೆ ಕಾಯಿಲೆ ಬರ್ತವೆ. ಯಾವ ಹುಳು ಹುಪ್ಪಡಿನೂ ಬರಕಲ್ಲ, ಯಾವ ರೋಗ ರುಜಿನ ಬರಕಲ್ಲ. ಬೆಳೀತದಲ್ಲ, ನಾನೇ 8-10 ವರ್ಷದಿಂದ ಬೆಳೀತಿದ್ದೀನಿ ಅಂತ ಹೇಳ್ತಾನೆ. ನೋಡಂದ್ರೆ ಪ್ರತ್ಯಕ್ಷ ಸಾಕ್ಷಿ ಸಾಕ್ಷಿ. ಮೂಲ ಬೇರೆ ಚೆನ್ನಾಗಿದ್ರೆ ಮರ ಹೆಂಗ್ ನಳ್ಳಳಿಸುತ್ತೆ ಆತರ ಆತರ. ಹಂಗೆ ಈಗ ಶಂಕರಣ್ಣವೇ ಶುರು ಮಾಡೋಣ 2 ವರ್ಷದಿಂದ. ಇನ್ ಮುಂದಿನ ದಿವಸದಲ್ಲಿ ಶಂಕರಣ್ಣ ಈ 3 ವರ್ಷಕ್ಕೆ ಈ ವರ್ಷಕ್ಕೆ ಬೀಜ ನಿನ್ನ ಕೊಟ್ಬಿಡು. ಅಲ್ಲ ಗ್ಯಾರಂಟಿಯಾ? ಯಾಕೆ ಗೊತ್ತಾ, ಈ ಸಲಕ್ಕೆ ಹಾಕಿಲ್ವಾ, ಮುಂದಿನ ಸಲಕ್ಕೆ ಈ ಬೆಳೆ ಏನ್ ಬರ್ತದೆ ಅದ ಮುಂದಿನ ಸಲಕ್ಕೆ ನಿಮ್ಗೂ ಕೊಡ್ತೀನಿ, ನೀವು ಹಾಕಳಿ. ಆಮೇಲೆ ಈ ಸಲದಿಂದ ಹೋಗಿಸಿ ಮನ್ಸ್ ಮಾಡ್ಬೇಕು ಮೀನಕ್ಕ. ಏನು ಅಂತಂದ್ರೆ, ನನ್ನ ಪೂರ್ತಿ ಕ್ರಿಮಿನಾಶಕ ಕಳೆನಾಶಕ ಬಳಸಕ್ಕಿಲ್ಲ ಅನ್ನೋಕ್ಕಿಂತವ ಒಂದ್ 50 ಭಾಗವೋ ಒಂದ್ 75 ಭಾಗವೋ ಈಗಿಂದ ನೋಸಿ ಕಡಿಮೆ ಮಾಡ್ತಾ ಬಂದ್ರೆ ಬಿಡ್ಬಹುದು ಒಂದು. ಆಮೇಲೆ ಏಕಾಏಕಿ ನಾವು ಬಳಸದ್ ನಿಲ್ಸ್ಬಿಟ್ವಿ ಅಂತಂದಾಗ ಹಣೆ ಆಗ್ಲೇ ಒಂದ್ ಮಾತನ್ನಲ್ಲ, ಪೂರ್ತಿ ಬಿಟ್ಟೆ ಬಿಡೋಣ ಅಂತಂತವ. ಪೂರ್ತಿ ಬಿಟ್ರೆ ಹೋಗಿ ತೊಂದ್ರೆ ಆದತ್ತು, ನೀಗೆ ತೊಂದ್ರೆ ಹಾಕಲ್ಲ ಬಿಡು, ನೀನ್ ಸಮೃದ್ಧಿ ಆಗಿದೀಯಾ, ಧೈರ್ಯ ಬರ್ಲಿ ಅಂತ ಇಳುವರಿ ಆಚೀಚೆ ಆಗ್ಬಿಟ್ರೆ ಇಷ್ಟೇ ಬಿಟ್ಕೊಂಡು. ಈಗ ಹಂಗೆ ಮಾಡಕ್ ಆಯ್ತದೆ. ಈಗ ಅಣೆಯ ನಾನೇನೋ ಗದ್ದೆಗೆ ಅಲ್ಸಂದೆನೆ ಹಾಕ್ತೀನಪ್ಪ, ಹಾಕ್ಬಿಟ್ಟು ಈಗ ಮುಂದಿನ ಸಲ ಸ್ವಲ್ಪ ಹೆಚ್ಚಿನ ದಿನ ಬುಟ್ಟು ಬರೋಂತ ಬೆಳೆ ಹಾಕೋಣ ಅಂತಿದ್ದೀನಿ. ಭತ್ತವ ಅಂದ್ರೆ ದೀರ್ಘಾವಧಿದು ಹಾಕೋಣ ಅಂತ. ಹೆಂಗಂತೀಯ? ಯಾಕೆಂತಂದ್ರೆ ಸ್ವಲ್ಪ ನಮ್ಮ ಹವಾಮಾನ ಇಲಾಖೆ ಅವರಿವರು ಹೇಳೋ ಪ್ರಕಾರ ಕಲಸಲ್ದಂಗೆ ಈ ಸಲನು ಒಳ್ಳೆ ಮಳೆ ಆಯ್ತದೆ ಅಂತ ಹೇಳೋರೆ. ಆಮೇಲೆ ಈಗ ರಾಜಮುಡಿ ಎಲ್ಲ ಹಾಕೋಣ ಅಂತಂದ್ರೆ ಒಸಿ ಎತ್ತರ ಬಂದು ಮಂಕ ಬಿಡ್ತವೆ ಭತ್ತ. ಇಲ್ಲ ಅದು ಏನಂತ ಶಂಕರಣ, ಈಗ ಬೇರೆ ಬೇರೆ ಬೇರೆ ಬೇರೆ ತರದ ಹೊಸ ಹೊಸ ಭತ್ತ ಎಲ್ಲ ಬಂದವೆ. ಈಗ ನಿನ್ಗೆ ಅಲ್ಪಾವಧಿ ಬೇಕೋ ದೀರ್ಘಾವಧಿ ಬೇಕೋ ಡಿಸೈಡ್ ಮಾಡು. ರಾಜಮುಡಿ ಯಾಕಂದ್ರೆ ಹುಲ್ ಜಾಸ್ತಿ ಬರ್ತದೆ, ಕರಿಗೆ ಹುಲ್ಲಾಯ್ತದೆ. ಆಮೇಲೆ ಈಗ ಅದೊಂದು ಶುರು ಆಗ್ಬಿಟ್ಟೈತೆ ನೋಡು. ಏನು ಅಂತ ಅಂತಂದ್ರೆ, ಈಗ ರಾಜಮುಡಿ ಚೆನ್ನಾಗಿ ಬೆಳೀತದೆ, ಉದ್ದಾಗಿ ಬೆಳೀತದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಅಂತ ವಿಷಯ. ಆದ್ರೂ ನಾವೇನ್ ಮಾಡ್ತೀವಿ, ತಗೊಂಡು ಹೋಗಿ ಗೊಬ್ಬರ ಹಾಕ್ತೀವಿ. ಅದ್ರೊಳಗೆ ಏನಾಗ್ತೀವಿ, ಯೂರಿಯಾ ರೇಟ್ ಕಡಿಮೆ ಅಂತ ಅನ್ಕೊಂಡು ಯೂರಿಯಾ ಹಾಕ್ತಿವಿ, ಅದು ಬರ್ರನ್ ಬಂದ್ಬಿಡ್ತದೆ. ಅದು ಯೂರಿಯಾ ಬೆಳೆಸ್ತದೆ, ಇನ್ನೂ ಜಾಸ್ತಿ ಬೆಳೆಸ್ತದೆ. ಆಯ್ತಾ, ಇದು ಬೆಳೆದಾಗ ಏನಾಗ್ಬಿಡ್ತದೆ, ಉಂಡ್ಕೊಳ್ಳಬೇಕು ಸಹಜ. ಉದ್ದಾಗ ಬೆಳೆದಿದ್ದು ಬಂದಾಗ ಮಳೆ ಬಂದಾಗ ಬಿದ್ದೋಯ್ತದೆ, ಮಳೆ ಬಂದಾಗ ತೂಕಕ್ಕೆ ಬೀಳ್ತದೆ, ಗಾಳಿ ಬಂದಾಗ ಬೀಳ್ತದೆ. ಆಯ್ತಾ, ಮೂಟೆ ಗೊಬ್ಬರ ಗಿಟ್ಟೆ ಗೊಬ್ಬರ ಹಾಕಕ್ ಹೋಗ್ಬಾರ್ದು. ಈಗ ನೋಡು, ಮೂಟೆ ಗೊಬ್ಬರ ಇಂಥವೆಲ್ಲ ಯಾಕೆ ಅಂತ ಅಂದ್ರೆ, ಅದನ್ನ ಒಂದು ಹೇಳ್ಬಿಡ್ತೀನಿ. ಈಗ ಕೆಲವು ಹೈಬ್ರಿಡ್ ತಳಿ ಅಂತ ಮಾಡವ್ರೆ, ಭತ್ತದಲ್ಲೂ ಬಂದವೆ. ಆಯ್ತಾ, ಏನು ನಾವು 15 ಚೀಲ 20 ಚೀಲ ಬೆಳೀತಾ ಇದ್ವೋ, 30 ಚೀಲ 30 ಚೀಲ 40 ಚೀಲ ಬೆಳೆಯ ಅಂತದ್ದ ಹೈಬ್ರಿಡ್ ತಳಿಗಳ ಮಾಡ್ಕೊಂಡವ್ರೆ. ಅವಕ್ಕೆ ಪೋಷಕಾಂಶ ಜಾಸ್ತಿ ಬೇಕು, ಜಾಸ್ತಿ ಫಲ ಕೊಡಬೇಕು ಅಂತ ಅಂದ್ರೆ ಅವಕ್ಕೆ ಜಾಸ್ತಿ ಬೇಕೇ ಬೇಕಲ್ಲ. ನಾವು ಚೆನ್ನಾಗಿ ದಷ್ಟಪುಷ್ಟವಾಗಿರ್ಬೇಕು ಅಂತ ಅಂದ್ರೆ ನಮ್ಗೆ ಜಾಸ್ತಿ ಒಳ್ಳೆ ಆಹಾರ ಬೇಕಲ್ಲ. ಆಹಾರ ಬೇಕು, ಆಹಾರ ಬೇಕು ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಅನ್ನ ಮಾಡಿಬಿಟ್ರೆ ತಿನ್ನಕ್ ಆಗಲ್ಲ, ವೆರೈಟಿ ವೆರೈಟಿ. ಆಯ್ತಾ, ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಅಂತ ಹೇಳಿ ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ತಿಂತೀವಿ. ಹಂಗಾಗಿ ಈ ರಾಜಮುಡಿಗೆ ಗೊಬ್ಬರ ಹಾಕಕ್ ಹೋಗ್ಬಾರ್ದು, ಹೈಬ್ರಿಡ್ಗೆ ಹಾಕಲೇಬೇಕಂತ. ಜಾಸ್ತಿ ಫಲ ಕೊಡುವಂತದ್ದು ಬೇಕೇ ಬೇಕು. ಅದ್ ಮಾಡ್ದವಾಗ ಅದ ಮಾಡೋಣ, ಅದ್ ಬಿಟ್ಬಿಟ್ಟು ನಾವು ಈ ರಾಜಮುಡಿಗೆ ತಗೊಂಡೋಗಿ ಹಾಕ್ಬಿಟ್ರೆ ಅದ್ ಸಿಕ್ಕಾಪಟ್ಟೆ ಬೆಳೀತದೆ. ಅದಕ್ಕೋಸ್ಕರ ಗೊಬ್ಬರ ಹಾಕ್ದಂಗೆ ಒಂದ್ ಲಿಮಿಟ್ ಅಲ್ಲಿ ಅದ್ ನೋಡ್ಕೋಬೇಕು, ಎಷ್ಟು ಬೆಳೀತು ಏನಾಯ್ತು, ಇನ್ನೊಂಚೂರು ಬೆಳವಣಿಗೆ ಬೇಕಾ ಸಾಕ ನೋಡ್ಕೊಂಡು ಮಾಡ್ಕೊಂಡ್ರೆ ಅನುಕೂಲ ಆಯ್ತದೆ. ಹಿಂಗ ಹಂಗೆ ನೀನ್ ತೀರ್ಮಾನ ಮಾಡ್ಕ, ಹೈಬ್ರಿಡ್ ಹಾಕ್ತೀಯ, ಈ ನಾಟಿ ತಳಿನೇ ಹಾಕ್ತೀಯ, ನೀನ್ ರಾಜಮುಡಿ ಹಾಕ್ತೀಯ ಅಥವಾ ಸೋನಾ ಹಾಕ್ತೀಯ, ಯಾವ್ದು ಹಾಕ್ತೀಯ ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ಬೆಳ್ಕೊಂಡು ಹೋದ್ರೆ ಅನುಕೂಲ ಆಯ್ತದ. ಅದು ಈಗ ಆಮೇಲೆ ಇನ್ನೊಂದು ಯೋಚನೆ ಮಾಡಿದೆ, ಈಗ 4-5 ಗದ್ದೆಗಳು ಇರೋದ್ರಿಂದ ಒಂದೊಂದಕ್ಕೆ ಒಂದೊಂದು ಹಾಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಈಗ ನಮ್ಮ ಸಾಲಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರೂ ಒಂದೇ ತರದ್ದು ಒಂದೇ ತಳಿದು ಹಾಕ್ಬಿಡ್ತಾರ, ಅಲ್ಲಿ ವೆರೈಟಿ ಕಾಣಕ್ಕಲ್ಲ. ಆಮೇಲೆ ಸಾಲದಕ್ಕೆ ಎಲ್ಲರದು ಒಂದೇ ಸಲ ಕಟಾವಿಗೆ ಬರ್ತದೆ, ಆಮೇಲೆ ಕೆಲಸ ಮಾಡಕ್ ಅನುಕೂಲ ಆಯ್ತದೆ ಅಂತಂದ್ಬಿಟ್ಟು ಎಲ್ಲರೂ ಒಂದೇ ತರದ್ ಹಾಕತ್ತಾರೆ. ಈಗ ಅದಕ್ಕೆ ಹೋಗಿ ನಾನು ಬದಲಾವಣೆ ಮಾಡೋಣ ಅಂತ ಅನ್ಕಂದೆ. ಈಗ ಏನು ಅಂತ ಶಂಕರಣ್ಣ, ವೆರೈಟಿ ಅಂತ ಅಂತ ನೀನ್ 4-5 ತಳಿ ಹಾಕೊಳ್ಳೋದಲ್ಲ. ಯಾಕೆ ಅಂತ ಅಂತ ಇರೋದೇ ಇಷ್ಟಪ್ಪ ನಮಗೆ ಜಮೀನು. ಏನ್ ನಮ್ಗೆ ನಾವೇ ನಮ್ಗೆ 1,000 ಎಕರೆ 1,500 ಎಕರೆ ಐತೆ, ಆಯ್ತಾ, ಏನೋ ಒಂದು 1.5-2 ಎಕರೆ ನಲ್ಲಿ ನಾವು ಭತ್ತ ಬೆಳ್ಕೋತೀವಿ. ಆಯ್ತಾ, ಒಂದ್ 2 ತಳಿ ಹಾಕ, ಆಯ್ತಾ, ಒಂದ್ ಸ್ವಲ್ಪ ರಾಜಮುಡಿ ಹಾಕ, ಇನ್ನೊಂದ್ ಸ್ವಲ್ಪ ಯಾವ್ದು ಹೈಬ್ರಿಡ್ ಹಾಕತ್ತೀಯ, ಮತ್ತೊಂದ್ ಹಾಕತ್ತೀಯ, ಯಾವ್ದೋ ಒಂದ್ ಹಾಕ, ಯಾವ್ದು ಸಿಕ್ತದ ಅದ್ ಹಾಕ. ಈಗ ಅದೇನಾಯ್ತದೆ ಅಂತ ಅಂದ್ರೆ, ಒಂದು ಈ ಕುಯ್ಯಕ್ಕೂ ಸಪರೇಟ್ ಸಪರೇಟ್ ಆಗಿ ಮಾಡ್ಬೇಕಾ, ಕುಯ್ಯೋದಾಗ್ಲಿ ಬಡಿಯೋದಾಗ್ಲಿ ಅದನ್ನ ಒಟ್ಟಿಗೆ ಕುಯ್ದು ಬಿಟ್ಟು ಒಟ್ಟಿಗೆ ಕುಯ್ಬೋದು, ಒಟ್ಟಿಗೆ ಬಡಿಯಕ್ ಹಾಕಲ್ಲ. ಇದೊಂದ್ ದಿವಸ ಬಡಿಯಕ್ಕೆ ನಾಲ್ಕು ಜನ, ಅದು ಬಡಿಯಕ್ಕೆ ಇನ್ನಾಕ್ ಜನ ಅಂತ ಜನ ಬರಕ್ಕಲ್ಲ, ಕುತಿರ್ತಾರ ಅವರು. ಅದಕ್ಕೆ ನಾನು ಹೇಳಿತ್ತು ಎಲ್ಲ ಒಂದೇ ತರ ಯಾಕೆ ಹಾಕತಾರೆ ಅಂತಂದ್ರೆ ಕೆಲಸ ಮಾಡ್ಕೋಬಹುದಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಒಂದ್ ಎರಡ್ ತರ ಹಾಕ, ತಪ್ಪೇನಿಲ್ಲ, ಅದರಲ್ಲೂ ಒಂದಷ್ಟು ವೈವಿಧ್ಯತೆ ಇರಲಿ. ವರ್ಷಪೂರ್ತಿ ಯಾಕೆ ಒಂದೇ ತರದ ಉಣ್ಬೇಕು? ಅದು ನಿಜ ಅನ್ನು ಅಲ್ವಾ. ಅದಕ್ಕೆ ನಾನು ಈ ದಪ್ಪ ಹಂಗೆ ಯೋಚನೆ ಮಾಡ್ಕಂದೆ. ಆಮೇಲೆ ನೀನ್ ಹೇಳ್ದಂಗ ಅದನ್ನು ಯೋಚನೆ ಮಾಡ್ಬೇಕು. ಕೆಲ್ಸಕ್ಕೆ ಜನ ಸಿಗ್ಲಿಲ್ಲ ಅಂತಂದ್ರೆ ಹಾಕಳ ಜನ ಹಾಕಬಹುದು, ಅವ್ರ ಪಾಡಿಗೆ ಅವ್ರು ಭಂಗ ಮುಗಿಸ್ಕಂದ್ರೆ ನನ್ ಭಂಗ ಮುಗ್ದಿರಕ್ಕಿಲ್ಲ, ಅಥವಾ ನಂದಿನ ಸೂರ್ಯ ಆಗಿರಕ್ಕಿಲ್ಲ, ಎಲ್ಲ ಭಂಗ ಮುಗಿಸ್ಕಂದಿರ್ತಾರ, ಹಂಗ ಆಗ್ಬಾರ್ದು. ಅದಕ್ಕೆ ನಾನು ನಿನ್ನ ಹತ್ರ ಓಸಿ ಅದನ್ನ ಕೇಳಿತ್ತು, ಈಗ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಅಂತ. ಮೇನ್ ಆಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೊದ್ಲು ಈಗ ಜನ ಸಿಗೋದಿಲ್ವಲ್ಲಪ್ಪ, ನಾಟಿಗೂ ಜನ ಸಿಗಕ್ಕಿಲ್ಲ, ಕುಯ್ಯಕ್ಕೂ ಸಿಗಕ್ಕಿಲ್ಲ, ಬಡಿಯಕ್ಕೂ ಸಿಗಕ್ಕಿಲ್ಲ. ಅದಕ್ಕೆ ಏನೇನ್ ಮಿಷನ್ ಬಂದವೆ ಅವು ಒಂಚೂರ ಹೊಂದಿಸ್ಕೋಬೇಕು. ಅಲ್ಲಿ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಯಾವ್ಯಾವ ತರದ ಮಿಷನ್ ಬಂದವೆ ಏನ್ ಕತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ನಾಟಿ ಮಾಡಕ್ಕಿಂತದೈತೆ, ಕಳೆ ತೆಗಿಯಕ್ಕಿಂತದೈತೆ, ಗೊಬ್ಬರ ಹಾಕಕ್ಕಿಂತದೈತೆ, ಕುಯ್ಯಕ್ಕಿಂತದೈತೆ, ಬಡಿಯಕ್ಕಿಂತದೈತೆ, ಇವೆಲ್ಲ ಹೇಳ್ತಾರೆ. ಈಗ ಬೇರೆ ಬೇರೆ ಕಡೆ ಎಲ್ಲ ಶಂಕರಣ್ಣ, ಈಗ ತಮಿಳ್ನಾಡು ಮತ್ತೆ ನಮ್ಮ ಆಂಧ್ರಪ್ರದೇಶ, ಈಗ ನಮ್ಮಲ್ಲೇ ಈ ಕಡೆ ನೀನು ಈ ಹರಿಹರ ದಾವಣಗೆರೆ ಗಂಗಾವತಿ ಸೈಡ್ ಎಲ್ಲ ಹೋದ್ರೆ ಹೋಗ್ಬಿಟ್ರೆ ಎಲ್ಲ ಮಿಷನ್ ಅಲ್ಲೇ ಕೆಲಸ ಮಾಡೋದು. ಈಗ ನಮ್ಮಲ್ಲದ್ ಯಾಕೋ ಏನೋ ಕಾರಣ ಇದುವರೆಗೂ ಮಿಷನ್ ಅಷ್ಟು ಇದಾಗಿಲ್ಲ. ಅದು ಏನು ಅಂತ ಗೊತ್ತಿಲ್ಲ ನನಗೂ. ಸ್ವಲ್ಪ ಹೇಳ್ಕೊಂಡು ಈಗ ಅಗ್ರಿಕಲ್ಚರ್ ಆಫೀಸರಿಂದ ಏನೇನ್ ಕೊಡ್ತಾರೆ, ಈ ಕೃಷಿ ಯಂತ್ರಧಾರಿಗಳಿದಾವಲ್ಲ ತರಿಸ್ಬಿಟ್ಟು ಒಂದ್ ಕೊಡಿ ನೋಡೋಣ ಈ ವರ್ಷ ಹೆಂಗಾಯ್ತದೆ ಅಂತ ಪ್ರಯೋಗಾತ್ಮಕವಾಗಿ ಹೇಳ್ಬೇಕು. ಅವ್ರು ಹೋಗ್ಬಿಟ್ಟು ಹೇಳ್ಬಿಟ್ಟು ಇಂತಿಂತ ತರಿಸ್ಕೊಂಡು ಮಿಷನ್ ಇಟ್ಕೊಂಡ್ರೆ ಬದುಕ್ತಾ ಶಂಕರಣ್ಣ ನಾವು. ಕಷ್ಟ ಐತೆ ಅಲ್ಲ ಜನ ನಂಬ್ಕೊಂಡು ಆಯ್ತಾ ಇಲ್ಲ ಬಿಡು. ನಾನು ಈ ಕಡೆ ಸಕಲೇಶ್ಪುರ ಈ ಕಡೆ ಎಲ್ಲ ಹೋಗಿದ್ದೆ ಮೊನ್ನೆ ದಿವಸ, ಎಷ್ಟೋ ಗದ್ದೆಗಳು ಜನ ಸಿಗಕ್ಕಿಲ್ಲ ಅಂತವ, ಭತ್ತ ಬೆಳೆತಿದ್ದವ, ಆಳ್ಬಿಟ್ಬಿಟ್ಟವ್ರೆ ಆಳ್ಬಿಟ್ಟವ್ರೆ. ಏನೋ ಒಂದ್ ನಾಲ್ಕಾಸ ಕಾಸು ಇದ್ದಂತರು ಅದು ತೋಟ ಮಾಡೋರೆ, ಇಲ್ಲಿ ಅಡಕೆ ಹಾಕ್ತಾರೆ ಇಲ್ಲ ಕಾಫಿ ಹಾಕ್ತಾರೆ, ಒಂಚೂರು ಲೆವೆಲ್ ಮಾಡ್ಕೊಂಡು ಉಳಿದಾರಲ್ಲವ ಹಂಗೆ ಬಿಟ್ಬಿಟ್ಟವ್ರೆ. ಬೆಳೀತಾ ಇದ್ರು ಅಲ್ಲಿ ಎಷ್ಟು ಹಚ್ಚ ಹಸಿರು ಕಾಣಿಸ್ತಾ ಇತ್ತು, ಹುಸಿ ಹುಲ್ಲಾಯ್ತಾ ಇತ್ತ, ಹುಸಿ ಭತ್ತ ಆಯ್ತಾ ಇತ್ತೆಲ್ಲ ಇವತ್ತು ಖಾಲಿ ಬಿಟ್ಕೊಂಡು ಎಲ್ಲ ಹಾಳು ಬಿದ್ದವೆ ಅಂತ ಅಂದ್ರೆ ಪಟ್ಟಿರ್ತದಲ್ವ ಕೆಲ್ಸಗಾರರು ಕೊರತೆ. ಅದಕ್ಕೆ ನೀನ್ ಹೇಳಿದ್ದು ಒಂದು ವಿಚಾರ ಈಗ ನನಗೆ ಚೆನ್ನಾಗಿ ಅರಿಕೆ ಆಯ್ತು. ಈಗ ನಾಳೆಗೊಂದ್ ಕೆಲಸ ಮಾಡೋಣ, ಹೆಂಗಿದ್ರು ನಾನು ಈ ಡಿಪಾರ್ಟ್ಮೆಂಟ್ ಇಂದವ ಈ ಕಾಳು ಪಾಳು ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅದು ವಿಚಾರಿಸ್ಕೊಂಡು ಹಂಗೆ ಪ್ಯಾಟೆಗೆ ಹೋಗ್ಬಿಟ್ಟು ಯಾವ್ಯಾವ ಯಂತ್ರ ಬಂದವೆ ನಾಟಿಯಿಂದ ಹಿಡಿದು ಪೂರ್ತಿ ನಮಗೆ ಬಡಿಯಾ ಗಂಟವ ಅದೋಸಿ ವಿಚಾರ ಮಾಡ್ಕೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಕೃಷಿ ಯಂತ್ರಧಾರೆ ಮೂಲಕ ಈ ಸಲ ತರಿಸಿ ಸ್ವಾಮಿ ಅಂತ ಕೇಳ್ಕೊಬಿಟ್ಟು ಬರಕಾಯ್ತದೆ. ಈಗ ಮೀನಕ ನೀನು ಆಗ್ಲಿಂದ ಬರೀ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸುಸ್ತಾಗೋದೆ, ನಮ್ಮನೆಯೊಳಗೆ ಹೇಳ್ಬಿಟ್ಟು ಓಸಿ ಕಾಪಿ ಗಿಪಿ ಹಿಡಿಸ್ತೀನಿ ಬಾ ಒಳಗೆ ಹೋಗಿ ಕಾಪಿ ಕುಡಿಯೋಣ ಅಣ್ಣಯ್ಯ, ಬನ್ನಿ ಮತ್ತೆ ಕಾಪಿ ಕುಡಿಯೋಣ. ಇದುವರೆಗೆ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದರೆ, ಭಾಗವಹಿಸಿದ್ದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಪಶು ಆಹಾರವಾಗಿ ಅಜೋಲಾ ಈ ಕುರಿತ ಮಾಹಿತಿಯನ್ನ ಗಮನಿಸೋಣ. ಹೈನುಗಾರಿಕೆಯನ್ನು ಮಾಡಲು ಬಯಸುವವರಿಗೆ ಇರುವ ದೊಡ್ಡ ಆತಂಕವೇ ಪಶುಗಳಿಗೆ ನೀಡುವ ಆಹಾರ. ಜಾನುವಾರುಗಳಿಗೆ ಮೇವಿನ ಅಭಾವ ತಲೆದೋರುತ್ತಿರುವ ಈ ಸಂದರ್ಭದಲ್ಲಿ ಈ ಆತಂಕವನ್ನು ನಿವಾರಿಸಲು ಬಂದಿರುವ ಪಶುಗಳ ಪಾಲಿಗೆ ನಿಜ ಅರ್ಥದಲ್ಲಿ ಕಾಮಧೇನು ಆಗಬಹುದಾದ ಆಹಾರವೇ ಅಜೋಲಾ. ಜಾನುವಾರುಗಳಿಗೆ ಉಪಯೋಗಿಸುವ ಪೌಷ್ಟಿಕ ಆಹಾರವಾದ ಅಜೋಲಾ ರೈತನ ಬದುಕನ್ನೇ ಉಜ್ವಲಗೊಳಿಸುವ ಸಾಧ್ಯತೆಯನ್ನು ತೆರೆದಿಟ್ಟಿದೆ. ಪಶುಪಾಲನೆ ಮಾಡುವವರು ಪ್ರತಿ ವರ್ಷ ಮೇವು ಸಂಗ್ರಹಿಸಿಟ್ಟುಕೊಳ್ಳಲು ಬೇರೆಡೆಯಿಂದ ತರಿಸಲು ನಡೆಸುತ್ತಿದ್ದ ಕಸರತ್ತಿಗೆ ಅಜೋಲಾ ಮುಕ್ತಿಯನ್ನು ನೀಡಲಿದೆ. ಅಜೋಲಾ ಇದೊಂದು ಜಲಸಸ್ಯ ಆಗಿರೋದ್ರಿಂದ ಇದರ ಲಕ್ಷಣಗಳನ್ನು ನೋಡೋಣ. ಮೂಲತಃ ಫರ್ನಾ ಜಾತಿಗೆ ಸೇರಿದ ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲ ಝರಿ ರೀತಿಯ ಸಸ್ಯವೇ ಅಜೋಲಾ. ಇದರ ಕಾಂಡ ಮತ್ತು ಎಲೆಗಳು ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದಂತೆ ಇರುತ್ತವೆ. 8 ಸೆಂಟಿಮೀಟರ್ನಷ್ಟು ಉದ್ದದ ಬೇರುಗಳು ನೀರಿನಲ್ಲಿ ಇಳಿಬಿದ್ದಿರುತ್ತೆ. ಅನಬೇನ ಅಜೋಲಾ ಎಂಬ ನೀಲಿ ಹಸಿರು ಪಾಚಿ ಅಜೋಲಾದ ಸಹ ಜೀವಿಯಾಗಿದೆ. ಅಜೋಲಾ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಅನಬೇನ ಎಂಬ ನೀಲಿ ಹಸಿರು ಪಾಚಿಯು ಅಡಕವಾಗಿದ್ದು ಇವು ವಾಯುಮಂಡಲದಲ್ಲಿ ಮುಕ್ತವಾಗಿ ಸಿಗುವಂತೆ ಸಾರಜನಕವನ್ನು ಹೀರಿ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಪಡೆದಿರುತ್ತೆ. ಈ ಪಾಚಿಗೆ ವಾಸಿಸಲು ಇದು ಸ್ಥಳವನ್ನ ಒದಗಿಸುತ್ತೆ. ಇದಕ್ಕೆ ಪ್ರತ್ಯುಪಕಾರವಾಗಿ ಅನಬೇನ ಅಜೋಲವು ಗಾಳಿಯಲ್ಲಿರುವ ಮುಕ್ತವಾಗಿ ಸಿಗುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳವಣಿಗೆಗೆ ಚೇತರಿಸುವ ಪದಾರ್ಥಗಳನ್ನು ಕೊಡುತ್ತೆ. ಇದನ್ನು ಹಸಿರು ಎಲೆ ಗೊಬ್ಬರವಾಗಿ ಉಪಯೋಗಿಸುವುದಕ್ಕಿಂತ ಮುಂಚೆಯೇ ಸಾರಜನಕವನ್ನು ಸ್ಥಿರೀಕರಿಸುವ ಮೂಲಕ ಅಜೋಲವನ್ನು ಗೊಬ್ಬರವಾಗಿಯೂ ಕೂಡ ಬಳಸಬಹುದು. ಇನ್ನು ಅಜೋಲವನ್ನು ಹೇಗೆ ಬೆಳೆಯೋದು ಅಂಥೇಳಿ ನೋಡೋದಾದರೆ, ಆರಂಭದಲ್ಲಿ ನೆಲವನ್ನು ಸ್ವಚ್ಛಗೊಳಿಸಿ ಸಮತಟ್ಟಾಗಿ ಮಾಡಬೇಕಾಗುತ್ತೆ. 2.5 ಮೀಟರ್ ಉದ್ದ ಹಾಗೂ 1.5 ಮೀಟರ್ ಅಗಲವಿರುವಂತಹ ಗುಂಡಿಯನ್ನ ಮಾಡ್ಕೋಬೇಕು. ಬಳಿಕ 1 ಅಂಗುಲದಷ್ಟು ಎತ್ತರಕ್ಕೆ ಮರಳನ್ನ ಹಾಕಿ ಅದರ ಮೇಲೆ ತೊಟ್ಟಿಯ ಮೇಲ್ಭಾಗದ ಅಂಚಿನವರೆಗೆ ಬರುವಂತೆ 120-150 GCM ಸಿಲ್ಫಾನಿಲ್ ಶೀಟ್ ಹಾಕಬೇಕಾಗುತ್ತೆ. ಬಳಿಕ 30-35 ಕೆಜಿಯಷ್ಟು ಫಲವತ್ತಾದ ಮೆತ್ತನೆ ಮಣ್ಣನ್ನ ಸಮಾನವಾಗಿ ಅದರ ಮೇಲೆ ಹರಡಬೇಕು. ಬಳಿಕ ಸುಮಾರು 5 ಕೆಜಿಯಷ್ಟು ಸಗಣಿಗೆ 40 ಗ್ರಾಂ ಖನಿಜ ಮಿಶ್ರಣ ಸೇರಿಸಿ ನೀರಿನಲ್ಲಿ ಕಲಸಿದ ಮೇಲೆ ಮಣ್ಣಿನಲ್ಲಿ ಮಿಶ್ರಣವನ್ನ ಮಾಡಬೇಕು. ಸುಮಾರು 7-10 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನ ಹಾಯಿಸಿ ಅದಕ್ಕೆ 1 ಕೆಜಿಯಷ್ಟು ಅಜೋಲಾ ಕಲ್ಚರ್ ಅಥವಾ ಹೆಪ್ಪನ್ನ ಮೇಲ್ಭಾಗದಿಂದ ಸಮಾನವಾಗಿ ಬೀಳುವಂತೆ ಹಾಕಬೇಕು. ಇಷ್ಟು ಮಾಡಿದ ನಂತರ ಅಜೋಲಾದ ಮೇಲೆ ನೀರನ್ನ ಚುಂಗಿಸಬೇಕಾಗತ್ತೆ. ಇದು ಬಹುಬೇಗನೆ ಬೆಳೆಯಲು ನೆರವಾಗುತ್ತೆ ಅನ್ನುತ್ತಾರೆ ತಜ್ಞರು. ಇನ್ನು ಪಶುಗಳಿಗೆ ಪೂರಕ ಆಹಾರವಾಗಿ ಅಜೋಲಾ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋದಾದ್ರೆ, ಅಜೋಲಾವನ್ನು ಆಕಳು, ಎಮ್ಮೆ, ಕೋಳಿ, ಆಡು, ಮೇಕೆ, ಹಂದಿ, ಬಾತುಕೋಳಿ ಮತ್ತು ಮೀನುಗಳಿಗೆ ಪೂರಕ ಆಹಾರವಾಗಿ ಬಳಸಬಹುದು. ಇದರಲ್ಲಿ ಒಟ್ಟು 6 ತಳಿಗಳಿದ್ದು ಅವುಗಳಲ್ಲಿ ಪಿನ್ನಾಟ ಹಾಗೂ ಮೈಕ್ರೋಫಿಲ್ಲಾ ತಳಿಗಳನ್ನು ಮೇವಿಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬಳಸುತ್ತಿದ್ದಾರೆ. ಅಜೋಲಾ ಮೈಕ್ರೋಫಿಲ್ಲಾವನ್ನು ವಿಭಿನ್ನ ವಾತಾವರಣಗಳಲ್ಲೂ ಬೆಳೆಯಬಹುದಾಗಿದೆ. ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳಲ್ಲೂ ಕೂಡ ಇವು ಸರಾಗವಾಗಿ ಬೆಳೆಯುತ್ತವೆ. ಇನ್ನು ಅಜೋಲಾವನ್ನು ನಾವು ಜಾನುವಾರುಗಳಿಗೆ ನೀಡುವ ಮುನ್ನ ಎಚ್ಚರಿಕೆಯನ್ನ ಏನು ವಹಿಸಬೇಕು ಅನ್ನೋದಾದರೆ, ಅಜೋಲಾವನ್ನು ಜಾನುವಾರುಗಳಿಗೆ ಕೊಡುವ ಮೊದಲು ಸಗಣಿ ವಾಸನೆ ನಿವಾರಿಸಲು ಶುದ್ಧವಾಗಿ ತೊಳಿಬೇಕಾಗುತ್ತೆ. ಅವುಗಳಿಗೆ ನೀಡುವ ನಿತ್ಯ ಆಹಾರದಲ್ಲಿ 5-10% ಅಜೋಲದಿಂದ ಪೂರೈಸಬೇಕು. ಮೊದಮೊದಲು ಜಾನುವಾರುಗಳು ನಿರಾಕರಿಸುತ್ತವೆ, ಕ್ರಮೇಣ ಸೇವಿಸಲು ಶುರು ಮಾಡುತ್ತವೆ. ಅಭ್ಯಾಸ ಆಗುವವರೆಗೆ ಹಿಂಡಿ ಅಥವಾ ದಾಣಿಯ ಜೊತೆ ಮಿಶ್ರ ಮಾಡಿ ತಿನ್ನಿಸುವುದು ಸೂಕ್ತ. 6 ತಿಂಗಳು ಮೀರಿದ ಕರುಗಳಿಗೆ ಮಾತ್ರ ಅಜೋಲವನ್ನು ನೀಡಬಹುದು. ಕೋಳಿ, ಕುರಿ, ಆಡು, ಮೊಲ, ಮೀನು ಮತ್ತು ಹಂದಿಗಳಿಗೂ ಕೂಡ ಹಸಿಯಾದ ಅಜೋಲವನ್ನು ಆಹಾರವಾಗಿ ಕೊಡಬಹುದು. ರೈತ ಬಾಂಧವರೇ, ಇದುವರೆಗೆ ಪಶುಗಳಿಗೆ ಆಹಾರವಾಗಿ ಅಜೋಲಾ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಏನ್ ತಮಾಷೆ ಮಾಡ್ತಾರಪ್ಪ, ಅವ್ರ ಅಧಿಕಾರದಲ್ಲಿದ್ದಾಗ ಡೆಲ್ಲಿಯಿಂದ 100 ರೂಪಾಯಿ ಬಂದ್ರೆ ಅದ್ರಲ್ಲಿ 85 ರೂಪಾಯಿ ಲೂಟಿ ಮಾಡ್ತಾ ಇದ್ರು. ಅದೇ ಜನ ಇವತ್ತು ನನ್ ಕೇಳ್ತಾ ಇದಾರೆ ನಮಗ್ ಲೂಟಿ ಮಾಡಕ್ಕೆ ಮತ್ತೊಮ್ಮೆ ಅವಕಾಶ ಮಾಡ್ಕೊಡಿ ಅಂತ. ನನ್ ಓಟು ನನಗ್ ಸೇರ್ಬೇಕಾದ ಇಡೀ 100 ರೂಪಾಯಿನ ನನ್ನ ಖಾತೆಗೆ ತಲುಪಿಸ್ತವ್ರಿಗೆ. ನನ್ ಓಟು ಮೋದಿಜಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಿಸಾನ್ ವಾಣಿ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭಕ್ಕೆ ಮುಗಿಯದ ಕತೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು. ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಸೇರಲು ಮಾತು ಏತಕ್ಕೆ ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ